ಅನುಭವಗಳ ಕುರಿತು ಚನ್ನಗಿರಿ ತಾಲೂಕು ಹಿರೇಕೋಗಲೂರಿನ ಪ್ರಗತಿಪರ ಕೃಷಿಕ ಎಸ್ ಶರಣಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚನ್ನಗಿರಿ ತಾಲೂಕು ಹಿರೇಕೋಗಲೂರು ಗ್ರಾಮದ ಪ್ರಗತಿಪರ ಕೃಷಿಕರಾದ ಎಸ್ ಶರಣಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಬಹಳ ವರ್ಷಗಳಿಂದ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡು ಕೃಷಿ ಮಾಡ್ತಿದ್ದಾರೆ. ಅವರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಿಕ್ ಬಂದರೆ. ಶರಣಪ್ಪರ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಶರಣಪ್ಪರ. ಈ ಕೃಷಿ ಬದುಕು ಅಲ್ಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ನೀವು? ಸುಮಾರು 50 ವರ್ಷದಿಂದನೂ ನಾನು ಕೃಷಿ ಮಾಡ್ತಾ ಇದ್ದೀನಿ. ನಾನು ಮೂಲತಃ ಕೃಷಿ ಕುಟುಂಬದಿಂದಾನೇ ಬಂದಿರತಕ್ಕಂಥವನು. ನಮ್ದೊಂದು ಅವಿಭಕ್ತ ಕುಟುಂಬ, 7 ಜನ ಅಣ್ಣ ತಮ್ಮಂದರು ಒಟ್ಟಿಗೆ ಇದ್ದೀವಿ. ಒಟ್ಟಾರೆ 40 ಜನ ಸದಸ್ಯರು ನಮ್ಮ ಮನೆಯಲ್ಲಿ ಇವತ್ತು ಕೂಡ ಒಟ್ಟಾಗಿದ್ದೀವಿ. ಕೃಷಿ ಮಾಡಲಿಕ್ಕೆ ನಮಗೆ ಯಾವುದೇ ತೊಂದರೆ ಇಲ್ಲ. ಇವತ್ತಿನ ಕೃಷಿಗೆ ಆಳು ಕಾಳುಗಳು ತೊಂದರೆ ಅಂತಾರೆ. ಆಳು ಬಂದರೆ ಕರ್ಕೊಳ್ತೀವಿ, ಬರಲಿಲ್ಲ ಅಂತಂದರೆ ನಾವೇ ನಮ್ಮ ಮನೆ ಮೆಂಬರ್ಸ್ಗಳೇ ಎಲ್ಲರೂ ಸೇರಿ ಕೆಲಸ ಮಾಡ್ತೇವೆ. ಭತ್ತ ಬೆಳಿತೀವಿ, ಅಡಿಕೆ ಬೆಳಿತೀವಿ, ಕಾಳುಮೆಣಸು ಬೆಳಿತೀವಿ, ತರಕಾರಿ ಬೆಳಿತೀವಿ, ರಾಗಿ ಬೆಳಿತೀವಿ, ಮಶ್ರೂಮ್ ಅಣಬೆ ಅಂತೇಳಿ ಈ 3 ವರ್ಷದಿಂದ ಬೆಳೀತಾ ಇದ್ದೀವಿ. ಹೈನುಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಎರೆಹುಳು ಗೊಬ್ಬರ ತಯಾರು ಮಾಡ್ಕೊಂತೀವಿ. ನಂದೊಂದು ಸಂಕಲ್ಪ ಇದೆ, ಇನ್ನು 5 ವರ್ಷದಲ್ಲಿ 1 ಕೆಜಿ ಸರ್ಕಾರಿ ಗೊಬ್ಬರ ಅಥವಾ 1 ಲೀಟರ್ ಔಷಧಿ ಕೊಳ್ಳಬಾರದು ಅನ್ನೋಂಥ ಒಂದು ಸಂಕಲ್ಪ ಇದೆ. ಆ ದೃಷ್ಟಿಯಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಇನ್ನು 5 ವರ್ಷದಲ್ಲಿ ಅದನ್ನು ಮುಟ್ಟಬಾರದು ಅನ್ನೋಂಥ ಯೋಜನೆ ನನಗಿದೆ ಮುಂದೆ. ಆ ದೃಷ್ಟಿಯಿಂದ ಎಲ್ಲ ರೈತರು ಕೂಡ ಇವತ್ತು ರೈತಾಪಿ ಸಂಸ್ಕೃತಿ ಬಹಳ ಹಿಂದೋಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ರೈತನ ಮಕ್ಕಳು ಅಂತಂದರೆ ಹೆಣ್ಣು ಕೊಡೋದು ಕೂಡ ಕಷ್ಟ ಆಗಿದೆ. ಎಲ್ಲರೂ ಕೂಡ ಬೆಂಗಳೂರನ್ನು ಅರಸಿ ಹೋಗ್ತಾ ಇದ್ದಾರೆ. ಆ ಕೃಷಿಯನ್ನು ಇಷ್ಟು ಅವನತಿಗೆ ಒಯ್ಯಲಿಕ್ಕೆ ನಾವೇ ಕಾರಣ. ಆ ದೃಷ್ಟಿಯಿಂದ ಕೃಷಿಯಿಂದ ಯಾವ ಅಫಿಷಿಯಲ್ಗೂ ಕೂಡ, ಯಾವ ಗೌರ್ಮೆಂಟ್ ಸರ್ಕಾರಿ ನೌಕರನಿಗಿಂತನೂ ಕೂಡ ಉತ್ತಮವಾದ ಜೀವನವನ್ನು ನಡೆಸಬಹುದು ಅನ್ನೋದಕ್ಕೆ ನಾನೇ ಮಾದರಿ. ಆ ದೃಷ್ಟಿಯಿಂದ ಎಲ್ಲ ರೈತರಿಗೂ ನಾನು ಹೇಳೋದೇನು ಅಂತ ಹೇಳಿದರೆ, ಒಂದು ಹೀರೆ ಬೀಜ ಕುತ್ಕೊಳ್ಳೋಕೆ 1 ಇಂಚ್ ಭೂಮಿ ಸಾಕು. 1 ಇಂಚ್ ಭೂಮಿಗೆ ಬೆಲೆ ಎಷ್ಟಿದೆ ಅಂತ ನಮಗೆ ಗೊತ್ತಿಲ್ಲ. ನಾವು ಎಕರೆಗಟ್ಟಲೆ ಹೆಕ್ಟೇರ್ ಗಟ್ಟಲೆ ಜಮೀನು ಹೇಳ್ತೀವಿ, ಬೇಕಾಗಿಲ್ಲ. ಒಂದು ಹೀರೆ ಬೀಜ 1 ಇಂಚ್ ಭೂಮಿಯಲ್ಲಿ ಕೂತ್ರೆ 12 ಕೆಜಿ ಕಾಯಿ ಕೊಡುತ್ತೆ. ಅದು ಒಂದು ಆಗಲು ಬೀಜ 1 ಇಂಚ್ ಭೂಮಿಯಲ್ಲಿ ಕೂತ್ರೆ 13 ಕೆಜಿ ಕಾಯಿ ಕೊಡುತ್ತೆ. ಆ 1 ಇಂಚ್ ಭೂಮಿಗೂ ಕೂಡ ಎಷ್ಟು ಬೆಲೆ ಇದೆ ಅನ್ನೋದನ್ನು ನಾನು ನನ್ನ ಮನಸಾರೆ ನನ್ನ ಅನುಭವದಲ್ಲಿ ಹಂಚಿಕೊಂಡಿದ್ದೀನಿ. ಆ ದೃಷ್ಟಿಯಿಂದ ಯಾರೂ ಕೂಡ ಕೃಷಿಯಿಂದ ಇನ್ನು ಸರಿಬಾರದು. ಇನ್ನು ಕೃಷಿ ಮಾಡೋಕ್ಕೆ ಅಂತ ತಯಾರಿದ್ರೂ ಕೂಡ ಜಮೀನಿಲ್ಲ ಅಂತ ಕೆಲವರು ಹೇಳ್ತಾರೆ. ಇವತ್ತು ಅಣಬೆ ಬೇಸಾಯಕ್ಕೆ ಜಮೀನು ಕೂಡ ಬೇಡ, ಭತ್ತದಲ್ಲಿ ಬೆಳೀತಕ್ಕಂಥ ಬೆಳೆ, ಅದಕ್ಕೆ ಯೂನಿವರ್ಸಿಟಿಗಳೆಲ್ಲವೂ ಕೂಡ ಪ್ರೋತ್ಸಾಹ ಕೊಡ್ತಾ ಇದ್ದಾವೆ. ICR ಯೂನಿವರ್ಸಿಟಿಯವರು ಕೂಡ ಪ್ರೋತ್ಸಾಹ ಕೊಡ್ತಾ ಇದ್ದಾವೆ. ಆ ದೃಷ್ಟಿಯಿಂದ ನಾನು ಈ 3 ವರ್ಷದಿಂದ ಅಣಬೆ ಬೇಸಾಯವನ್ನು ಮಾಡ್ತಾ ಇದ್ದೀನಿ. ಆದರೆ ಅದರದೇ ಆದ ಮಾರುಕಟ್ಟೆ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಬೆಳೆಗಾರರು ಸ್ವಲ್ಪ ದೂರ ಸರಿತಾ ಇದ್ದಾರೆ. ನಾನೇ ನನ್ನ ಸ್ವತಃ 1,000 ಜನ ಕಸ್ಟಮರನ್ನು ನಾವೇ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಅವರೇ ಫೋನ್ ಮಾಡ್ತಾರೆ, ನಮಗೆ ಮಶ್ರೂಮ್ ಬೇಕು ಅಂತ. ಇಲ್ಲಿಂದ ಶಿವಮೊಗ್ಗ, ಬಾಳೆಹೊನ್ನೂರು, ಕಳಸ, ಉಡುಪಿ, ಮಂಗಳೂರು ಅಲ್ಲಿವರೆಗೂ ಕಳಿಸ್ತೀವಿ. ನಾವೇನು ಹೋಗಿ ಕಳಿಸಲ್ಲ, ಬಸ್ಸಿಗಿಟ್ಟು ಫೋನ್ ನಂಬರ್ ಬರೆದು ಕಳಿಸಿದರೆ 50 ರೂಪಾಯಿ ಕೊಟ್ಟರೆ ಹೋಗಿ ಅಲ್ಲಿಗೆ ರೀಚ್ ಆಗುತ್ತೆ. ಅವರು ಫೋನ್ಪೇ ಮಾಡ್ತಾರೆ. ಆ ದೃಷ್ಟಿಯಿಂದ ಅದಕ್ಕೆ 1 ವರ್ಷಕ್ಕೆ ನಮಗೆ 1.5-2 ಲಕ್ಷ ರೂಪಾಯಿ ಅದೇ ಖರ್ಚು ಕಳೆದು. ಮನೆಯಾಗಿ ಹೆಣ್ಣು ಮಕ್ಕಳೇ ಕೆಲಸ ಮಾಡ್ತಾರೆ. ನಾವೊಂದು ಪ್ಯಾಕ್ ಕವರ್ ಮಾಡಿದರೆ 5 ರೂಪಾಯಿ ನಮ್ಮನೆ ಹೆಣ್ಣು ಮಕ್ಕಳಿಗೆ ಕೊಡ್ತೀವಿ. ಹಂಗೆ ಕರೆದ್ರೆ ಬರಲ್ಲ ಅವರು ಅಂತೇಳಿ 2 ಗಂಟೆಗೆ 50 ಪ್ಯಾಕ್ ತುಂಬುತ್ತಾರೆ ಅವ್ರು ಮಶ್ರೂಮ್ ಪ್ಯಾಕೆಟ್ನ. 250 ರೂಪಾಯಿ ದುಡ್ಡು ಆಯ್ತು. ಅವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಘದ ಮಾಡ್ಕೊಂಡರೆ, ಸ್ತ್ರೀಶಕ್ತಿ ಸಂಘಗಳನ್ನು ಮಾಡ್ಕೊಂಡರೆ ನಮ್ಮ ಪಾಕೆಟ್ ಮನಿಯನ್ನು ಅವ್ರು ಕೇಳೋದಿಲ್ಲ. ಆ ದುಡ್ಡು ಅವರಿಗೆ ಆಗತ್ತೆ, ಕೆಲಸನೂ ಮಾಡಿದಂಗಾಯ್ತು, ಅವ್ರಿಗೆ ಹಣನೂ ಆಯಿತು. ಈ ರೀತಿ ನಾವು ಹೆಣ್ಮಕ್ಳನ್ನು ಪ್ರೇರೇಪಿಸದೆ ಹೋದರೆ ನಾವು ಕೃಷಿ ಮಾಡೋಕ್ಕಾಗಲ್ಲ. ಕೃಷಿಗೊಂದು ಸ್ಲೋಗನ್ ಇದೆ, ನೀನು ಸಹಾಯ, ನಿಮ್ಮ ಅಪ್ಪ ಸಹಾಯ, ಮನಮಂದೆಲ್ಲ ಸಹಾಯ ಅಂತ. ಅದನ್ನು ನಾನು ಸ್ವಲ್ಪ ಪರಿವರ್ತನೆ ಮಾಡಿದ್ದೀನಿ. ನಿನ್ನ ಸಹಾಯ, ಮನೆ ಮಂದಿಯ ಸಹಾಯ, ನಿಮ್ಮ ಅಪ್ಪನ ಸಹಾಯ, ಮಕ್ಕಳ ಸಹಾಯ, ಇದರೆಲ್ಲರ ಸಹಾಯ ಇದ್ದರೆ ವ್ಯವಸಾಯದಲ್ಲಿ ಯಾವ ಸರ್ಕಾರಿ ನೌಕರಿ ಮಾಡ್ತಕ್ಕಂಥವನಿಗಿಂತನೂ ಕೂಡ ಉತ್ತಮವಾದ ಜೀವನವನ್ನು ನಡೆಸಬಹುದು. ಅದು ಉತ್ತಮವಾದ ಜೀವನ ಅಂತಂದರೆ ಯಾರಿಗೂ ಈಲ್ಡ್ ಆಗದೇ ಇರುವಂಥ ಜೀವನ, ಸ್ವಾಭಿಮಾನಿ ಜೀವನ, ಮೋಸ ಮಾಡದೇ ಇರತಕ್ಕಂಥ ಜೀವನ. ಬೇರೆ ಯಾವುದ್ರಲ್ಲಿ ಬೇಕಾದ್ರೂ ಮೋಸ ನಡೀಬೋದು, ಕೃಷಿಯಲ್ಲಿ ಮಾತ್ರ ಮೋಸ ಮಾಡಲ್ಲ. ನಾವು ಒಬ್ಬರು ಊಟ ಮಾಡೋದಲ್ಲ, ಎಲ್ರಿಗೂ ಊಟ ಮಾಡಲಿಕ್ಕೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅನ್ನ ಬೇಕು, ನೀರು ಬೇಕು. ಆ ದೃಷ್ಟಿಯಿಂದ ಇದನ್ನೇ ನಂಬಿ ನಾನು ಬಹಳ ಚೆನ್ನಾಗಿ ಓದ್ತಾ ಇದ್ದೆ, PUC ಸೆಕೆಂಡ್ ಕ್ಲಾಸ್. ನಾನು ಮನೆತನದ ಅನಿವಾರ್ಯ ಕಾರಣಕ್ಕಾಗಿ ಕೃಷಿಗೆ ಬಂದೆ. ಕೃಷಿಗೆ ಬಂದ ಮೇಲೆ ಯಾವುದ್ರಲ್ಲಾದ್ರೂ ಕೂಡ ಒಂದು ಸಾಧನೆ ಮಾಡಬೇಕು ಅಂತೇಳಿ, ನಮ್ಮ ತಂದೆದು 3 ಎಕರೆ ಜಮೀನು, 7 ಜನ ಮಕ್ಕಳು ನಾವು. ನಾನು ಕೃಷಿಗೆ ಬಂದ ಮೇಲೆ 35 ಎಕರೆ ಜಮೀನನ್ನು ಕೊಂಡು 20 ಎಕರೆ ಅಡಿಕೆ ತೋಟ ಮಾಡಿ 10 ಎಕರೆನಲ್ಲಿ ಭತ್ತ 5 ಎಕರೆನಲ್ಲಿ ತರಕಾರಿ ರಾಗಿ ಜೋಳ ಇವನ್ನ ಬೆಳ್ಕೊಂಡು ನಮ್ಮ ಮನೆಗೆ ಏನ್ ಬೇಕೋ ಅದನ್ನೆಲ್ಲದನ್ನು ಕೂಡ ಬೆಳೀತಾ ಇದೀವಿ. ಈಗ ಶರಣಪ್ಪರೇ, ನೀವು ಸಾಕಷ್ಟು ವಿಷಯ ತಿಳಿಸ್ಕೊಟ್ರಿ. ನಾವು ಇತ್ತೀಚೆಗೆ ನೋಡಿದಾಗ ಸಾಕಷ್ಟು ಜನ ರೈತರು ಏಕ ಬೆಳೆ ಪದ್ಧತಿ ಅಳವಡಿಸ್ಕೊಂತಾರೆ, ಪೂರ್ತಿ ಅಡಿಕೆ ಹಾಕಿಬಿಡ್ತಾರೆ, ಇಲ್ಲ ಪೂರ್ತಿ ಈರುಳ್ಳಿ ಹಾಕ್ತಾರೆ, ಇಲ್ಲ ಪೂರ್ತಿ ಟೊಮೆಟೊ ಹಾಕ್ತಾರೆ. ನೀವು ಈ ಮಿಶ್ರ ಬೆಳೆಗಳನ್ನ ಬೆಳೀತಾ ಇದ್ರ, ಈ ಮಿಶ್ರ ಬೆಳೆ ಬೆಳೆಯೋದ್ರಿಂದ ಅಥವಾ ಈ ಸಮಗ್ರ ಕೃಷಿ ಅಳವಡಿಸ್ಕೊಳ್ಳೋದ್ರಿಂದ ಏನ್ ಅನುಕೂಲ ಅಂತೀರ? ಒಂದು ಬೆಳೆ ಬೆಳೀತಕ್ಕಂಥವನು ಕೃಷಿಕ ಅಲ್ಲ, ಅವನು ಬೆಳೆಗಾರ. ಅಡಿಕೆ ಬೆಳೆಯವನು ಅಡಿಕೆ ಬೆಳೆಗಾರ. ನಮ್ಮ ರೈತರು ಮಾಡತಕ್ಕಂಥ ತಪ್ಪದೆಯ, ಟೊಮೆಟೊ ಬೆಳೆ ರೇಟ್ ಜಾಸ್ತಿ ಆಯ್ತು ಅಂದ ತಕ್ಷಣ 8-10 ರೈತರು ಟೊಮೆಟೊ ಬೆಳೆ ಮಾಡ್ತಾರೆ. ಜಾಸ್ತಿ ಬೆಳೆ ಬಂದಾಗ ಮಾರುಕಟ್ಟೆ ದರ ಕಡಿಮೆ ಆಗುತ್ತೆ, ರೋಡಲ್ಲಿ ಚೆಲ್ಲಿ ಬರ್ತಾರೆ ಅಲ್ವಾ. ಆ ಕಾರಣದಿಂದ ಒಂದು ಬೆಳೆಯನ್ನ ಬೆಳೀಬಾರದು. ಎಲ್ಲಾ ಬೆಳೆಗಳನ್ನ ಬೆಳೆದ್ರೆ ಒಂದು ಬೆಳೆ ಮಾರ್ಕೆಟ್ ಬಿದ್ರು ಕೂಡ ಇನ್ನೊಂದು ಬೆಳೆ ನಮ್ಮನ್ನು ಕೈ ಹಿಡಿತದೆ. ವಾಣಿಜ್ಯ ಬೆಳೆಗಳು, ಈಗ ನಾವು ರೈತರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ದಿನ ಬರ ದುಡ್ಡಿನ ಬೆಳೆ ಬೆಳಿಬೇಕು. ದಿವಸ ಬರ ದುಡ್ಡು, ದಿವಸ ಬರ ದುಡ್ಡು ಯಾವುದು? ಹೂವು, ತರಕಾರಿ, ಹಾಲು. ವಾರಕ್ಕೆ ಬರೋದು ಮಾಡ್ಬೇಕು. ವಾರಕ್ಕೆ ಬರೋದು ಯಾವುದು? ಹಾಲಿನ ದುಡ್ಡು ವಾರಕ್ಕೆ ಒಂದ್ಸರಿ ಬರುತ್ತೆ ಅಲ್ವಾ. ತಿಂಗಳಿಗೆ ಬರೋ ದುಡ್ಡು, 6 ತಿಂಗಳಿಗೆ ಬರೋ ದುಡ್ಡು, ವರ್ಷಕ್ಕೆ ಬರೋ ದುಡ್ಡು, 10 ವರ್ಷಕ್ಕೆ ಬರೋ ದುಡ್ಡು. 10 ವರ್ಷಕ್ಕೆ ಬರೋದು ಅಡಿಕೆ, ತೆಂಗು, ಇವು ವಾಣಿಜ್ಯ ಬೆಳೆಗಳು. ಹಿಂಗೆ ನಾವು ಆಯಾ ಕಾಲಕ್ಕೆ ನಮಗೆ 50 ರೂಪಾಯಿ ಬೇಕು ಅಂದ್ರೆ ಯಾರ ಹತ್ರ ಸಾಲ ಕೇಳಬೇಕು. ನಾನು ಮಶ್ರೂಮ್ ಬೆಳೆಯೋದ್ರಿಂದ 200 ಗ್ರಾಮ್ ನಾನು ಮಶ್ರೂಮ್ ಬೆಳೆದೆ ಅಂತಂದ್ರೆ 50 ರೂಪಾಯಿ ನನಗೆ ಸಿಗುತ್ತೆ, ನಾನು ಸಾಲದಿಂದ ವಿಮುಕ್ತಿ ಆಗ್ತೀನಿ ಅಲ್ವಾ. ಆ ದೃಷ್ಟಿಯಿಂದ ನಾವು ರಾಸಾಯನಿಕಗಳನ್ನು ಬಳಸಿ, ಸ್ವಾಮಿನಾಥನ್ ಅಂತಕ್ಕಂತ ಭಾರತದ ಆರ್ಥಿಕ ಆಹಾರ ಭದ್ರತೆಗೋಸ್ಕರ ಸಂಕರ ಬೀಜಗಳನ್ನ, ರಾಸಾಯನಿಕ ಗೊಬ್ಬರಗಳನ್ನ, ಕೀಟನಾಶಕಗಳನ್ನ ತಂದು ಭಾರತೀಯ ಜನಸಂಖ್ಯೆಗೆ ಆಧಾರದ ಮೇಲೆ ಆಹಾರ ಭದ್ರತೆಯನ್ನು ಮಾಡಲಿಕ್ಕೋಸ್ಕರ ಇವನನ್ನು ತಂದ್ರು. ತಂದು ತಪ್ಪು ಅಂತಲ್ಲ, ಆದರೆ ಅದನ್ನು ಯಥೇಚ್ಛವಾಗಿ ಬಳಸಿ ಭೂಮಿಯ ಮೇಲೆ ನಾವು ಅತ್ಯಾಚಾರ ಮಾಡಿದೀವಿ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಆ ದೃಷ್ಟಿಯಿಂದ ಭೂಮಿಯ ಫಲವತ್ತತೆಯನ್ನು ಕಾಪಾಡಬೇಕು, ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ, ಕೀಟನಾಶಕಗಳನ್ನು ಬಳಸಬೇಕು. ಆ ಪದ್ಧತಿಗಳನ್ನೆಲ್ಲವನ್ನು ಅಳವಡಿಸಿಕೊಂಡು ವೈಜ್ಞಾನಿಕ ದೃಷ್ಟಿಯಿಂದನೂ ಯೋಚನೆ ಮಾಡಿ, ಸಾಂಪ್ರದಾಯಿಕ ದೃಷ್ಟಿಯಿಂದನೂ ಯೋಚನೆ ಮಾಡಿ, ನೇಗಿಲಿನ ಉಳುಮೆಯಿಂದ ಟ್ರ್ಯಾಕ್ಟರ್ನ ಉಳುಮೆಯಿಂದ ಯೋಚನೆ ಮಾಡಿ, ನನ್ನ ಅನುಭವದಲ್ಲಿ ಒಂದು ಮಾತು ಹೇಳೋದಾದ್ರೆ, ಎತ್ತಿನ ಬೇಸಾಯದಲ್ಲಿ ಸಮನಾಗಿ ಉಳುಮೆ ಮಾಡಿದಂತ ಉಳುಮೆಯನ್ನ ಟ್ರ್ಯಾಕ್ಟರ್ನಲ್ಲಿ ಮಾಡಲಿಕ್ಕಾಗಲ್ಲ. ಗಾಳಿ ಸುತ್ತರಿತು ಅಂದ ತಕ್ಷಣ ಅಡರಲ್ಲಿ ಕೆತ್ತೀವಿ. ಎತ್ತಿನಲ್ಲಿ ಬೇಸಾಯ ಮಾಡುವಾಗ ಒಂದ್ಸಾರಿ ಊಡಿದ್ರೆ ಆ ಹೊಲ ಮುಗಿಯ ತನಕ ಒಂದೇ ಅದಕ್ಕೆ ಜಮೀನನ್ನು ಅದ ಮಾಡ್ತಾ ಇದ್ವಿ. ಈ ಕೃಷಿಯಲ್ಲಿ ವಾರ್ಷಿಕ ಬೆಳೆಗಳು ಅಂತ ಬರ್ತವೆ, ಅಗ್ರಿಕಲ್ಚರ್ ಅಂತ ಕರಿತೀವಿ ಅದನ್ನ. ಅಗ್ರಿಕಲ್ಚರ್ ಬೆಳೆಗೆ ವ್ಯವಸಾಯ ಮಾಡತಕ್ಕಂಥದ್ದು ಯೋಗ್ಯ, ಭೂಮಿಯನ್ನು ಅದ ಮಾಡಬೇಕು. ಹಾರ್ಟಿಕಲ್ಚರ್ಗೆ ಉಳುಮೆ ಮಾಡುವಂತ ಅವಶ್ಯಕತೆ ಇಲ್ಲ, ಇದು ನನ್ನ ಅನುಭವ. ಜೀರೋ ಕಲ್ಟಿವೇಷನ್ ಅಂತ ಇಂಗ್ಲಿಷ್ನಾಗ ಹೇಳ್ತಾರೆ, ಅದಲ್ಲ. ಹುಲ್ಲಿಗೆ ಎಷ್ಟು ದಿವಸ ಆಯುಷ್ಯ? 3 ತಿಂಗಳು. 3 ತಿಂಗಳಾದ್ಮೇಲೆ ಮತ್ತೆ ಬೀಳುತ್ತೆ, ಅದೇ ಕಸುವಾಗುತ್ತೆ, ಮತ್ತೆ ಹುಲ್ಲು ಬೆಳೀತದೆ, ಮತ್ತೆ ಬೀಳುತ್ತೆ. ವಾಣಿಜ್ಯ ಬೆಳೆಗಳಿಗೆ, ತೋಟಗಾರಿಕೆ ಬೆಳೆಗಳಿಗೆ ಜಮೀನನ್ನು ಉಳುಮೆ ಮಾಡೋ ಅವಶ್ಯಕತೆ ಇಲ್ಲ, ನನ್ನ ಅನುಭವ ಇದು. ಆ ದೃಷ್ಟಿಯಿಂದ ನಾವು ತೋಟದಲ್ಲಿ ಟ್ರ್ಯಾಕ್ಟರ್ನ ಕಳಿಸಬಾರ್ದು ಅಂತ. ಯಾಕೆ ಕಳಿಸಬಾರ್ದು ಅಂತೀವಿ ಅಂದ್ರೆ, 8 ಅಡಿ ದಾಯ ಮಾಡಿರ್ತೀವಿ ಅಡಿಕೆನ, ಟ್ರ್ಯಾಕ್ಟರ್ದು 8 ಅಡಿ ಅಗಲ ಇರುತ್ತೆ. ಆ ಅಡಿಕೆ ಬೇರ್ಗಳ ಮೇಲೆ ಆ ಟೈರ್ಗಳು ತುಳ್ಕಂತ ಹೋದ್ರೆ ಆ ಆಹಾರ ತಗೊಳ್ತಕ್ಕಂಥ ಬೇರ್ಗಳು ಈಚೆ ಅಪ್ಪಚ್ಚಿ ಆಗ್ತಾವೆ. ಆ ದೃಷ್ಟಿಯಿಂದ ಹೋಗಬಾರ್ದು. ಅಡಿಕೆ ಬೇರುಗಳು ಭತ್ತದ ಬೇರು ಇದ್ದಂಗೆ ಇರ್ತಾವೆ, ಆಳಕ್ಕೆ ಹೋಗೋದಿಲ್ಲ. ಆ ದೃಷ್ಟಿಯಿಂದ ಒಂದು ಫಲವತ್ತಾದ ಮಣ್ಣಿನ ಗುಣ, ಒಂದು ಎತ್ತಿನ ಕಾಲಿನ ವಜೆಯನ್ನು ಮಾತ್ರ ಇಟ್ಕೋಬಲ್ದದು. 10 ಟನ್ ಟ್ರ್ಯಾಕ್ಟರ್ ಇರೋದು ಹೋದ್ರೆ ಆ ಫಲವತ್ತತೆ ಇರತಕ್ಕಂಥ ಮಣ್ಣು ಸಿಮೆಂಟ್ ಕಾಂಕ್ರೀಟ್ ಆಗುತ್ತೆ. ಸೂಕ್ಷ್ಮ ಅಣುಜೀವಿಗಳು ಸತ್ತೋಗ್ತವೆ, ಬೇರುಗಳು ಸತ್ತೋಗ್ತವೆ. ಆ ದೃಷ್ಟಿಯಿಂದ ನಮಗೆ ಅಡಿಕೆ ಇಳುವರಿ ಮೇಲೆ ದುಷ್ಪರಿಣಾಮ ಮಾಡುತ್ತೆ. ಇನ್ನೊಂದು, ವಾಣಿಜ್ಯ ಬೆಳೆಗಳನ್ನು ಬೆಳೀಲಿಕ್ಕೆ ಅಂತರ್ಜಲ, ನಾವೇನ್ ಮಾಡಿದೀವಿ ರೈತರು ಅಂತಂದ್ರೆ, ತಂತ್ರಜ್ಞಾನದ ಬಳಕೆ ಜಾಸ್ತಿಯಾಗಿ, ಬಳಕೆ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು, 100,000 ವರ್ಷ 1,000 ವರ್ಷ ಭೂಮಿಯೊಳಗೆ ಹಿಂಗಿರ ನೀರನ್ನ 35 ವರ್ಷಕ್ಕೆ ಎಳೆದು ಖಾಲಿ ಮಾಡಿದೀವಿ. ಎಲ್ಲಿಂದ ಅಂತರ್ಜಲ ಬರುತ್ತೆ? ಅಂತರ್ಜಲ ಬರಬೇಕು ಅಂತಂದ್ರೆ ಮಳೆ ಬಂದ ನೀರು ಭೂಮಿಯೊಳಗೆ ಹಿಂಗಿ ಶಿಲಾಪತ್ರಗಳಲ್ಲಿ ಸೇರ್ಕೊಂಡಿರ್ಬೇಕು. ಈಗ ಏನಾಗಿದೆ ಅಂತಂದ್ರೆ, ಟ್ರ್ಯಾಕ್ಟರ್ಗಳು ಉಳುಮೆ ಮಾಡೋದ್ರಿಂದ ಭೂಮಿ 3 ಅಡಿ ಕೆಳಗೆ ಸಿಮೆಂಟ್ ಕಾಂಕ್ರೀಟ್ ಆದಂಗಾಗಿದೆ. ಆಮೇಲೆ ಊರುಗಳಿಗೆ ಕಾಂಕ್ರೀಟ್ ರೋಡು, ಕಾಂಕ್ರೀಟ್ ಕಾಲುವೆಗಳು, ಪ್ರತಿಯೊಂದು ಮನೆಗೂ ಹಿಂಗ್ ಬಚ್ಚಲು ಅಂತ ಇದ್ದು ಮೊದಲು. ಸ್ನಾನ ಮಾಡಿದ ನೀರಷ್ಟು ಕೂಡ ಹಿಂಗ್ ಬಚ್ಚಲಲ್ಲಿ ಹಿಂಗೆ ಅಂತರ್ಜಲ ಸೇರೋದು. ಈಗೆಲ್ಲ ಸಿಮೆಂಟ್ ರೋಡು, ಸಿಮೆಂಟ್ ಕಾಲುವೆ ಆಗಿರೋದ್ರಿಂದ ನೀರು ಭೂಮಿಯೊಳಗೆ ಹಿಂಗ್ತಾ ಇಲ್ಲ. ಇನ್ನೊಂದು, ಜಮೀನಿನಲ್ಲಿ ಪ್ರತಿಯೊಂದು ಜಮೀನಿಗೂ ಕೂಡ ಒಂದು ಏರಿ ಅಂತ ಇರೋದು, ಏರಿ ಬದು ಅಂತೀವಿ. ಆ ಬದಿನಲ್ಲಿ 4 ಎತ್ತುಗಳು ಮೇಯಷ್ಟು ಮೇವಾಗೋದು. ಮಳೆ ಬಂದಾಗ ನೀರು ಆ ಏರಿಗೆ ನಿಂತು ಅಲ್ಲಿ ನೀರು ಹಿಂಗೋದು. ಈಗ ಟ್ರ್ಯಾಕ್ಟರ್ಗಳು ಬಂದ್ಮೇಲೆ ಒಂದು ಹೊಲದಕ್ಕೂ ಬದ ಇಲ್ಲ. ಸುಮಾರು ಕೇಸ್ಗಳು ಕೋರ್ಟಲ್ಲಿ ಇದಾವೆ ಅಂದ್ರೆ ತಪ್ಪಲ್ಲ, ನನ್ನೊಲ ಒತ್ತಿದ್ದಾನೆ ಅಂತ. ಆ ದೃಷ್ಟಿಯಿಂದ ಆ ನೀರನ್ನ ಇಂಗು ಅಂತ ಕೆಲಸ ಮಾಡಬೇಕು. ನಾವು ನಮ್ಮ ಬೋರ್ವೆಲ್ಗಳಿಗೆ ಇಂಗು ಗುಂಡಿಯನ್ನು ತಯಾರು ಮಾಡಿ ಮಳೆ ಬಂದು ನೀರು ಹೋಗಿ ಅಲ್ಲಿ ಇಂಗಂಗ್ ಮಾಡ್ಕೊಂಡಿದ್ದೀವಿ. ನಮ್ಮ ಬೋರ್ವೆಲ್ಗಳು ಚೆನ್ನಾಗಿ ಹೊಡಿತಾ ಇದ್ದಾವೆ. ನಮಗೆ ಮೂರು ಕಡೆ ನೀರಿನ ಸವಲತ್ತು ಇದೆ. ನಮ್ಮೂರ 364 ಎಕರೆ ಕೆರೆ ಇದೆ ನನ್ನ ಜಮೀನಿನ ಮೇಲೆ. 4 ಬೋರ್ವೆಲ್ಗಳಿದೆ. ಚಾನಲ್ ಭದ್ರಾ ಚಾನಲ್ ನೀರು ಕೂಡ ನಮ್ಮ ಜಮೀನಿಗೆ ಬರುತ್ತೆ. ಇವೆಲ್ಲವನ್ನು ಬಳಕೆ ಮಾಡಿಕೊಂಡು ನಾನು ಕೊಂಡಿರ್ತಕ್ಕಂಥ ಜಮೀನು ಯಾತಕ್ಕೂ ಬರದೇ ಇರತಕ್ಕಂಥದ್ದು, ಚೌಳತ್ತು ಹೋಗಿರ್ತಕ್ಕಂಥ ಜಮೀನು, ಅದನ್ನು ಕೊಂಡು ಸುಮಾರು ಟ್ರ್ಯಾಕ್ಟರ್ನಲ್ಲಿ KGV ಒಡೆದು ಒಡೆದು ಒಡೆದು ಕುಡಿದು ಆ ಉಪ್ಪಿನಂಶವನ್ನು ತೆಗೆದು 1,500 to 2,000 ಚೀಲ ಭತ್ತ ಬೆಳೆದು ಆ ನಂತರ ಅಡಿಕೆ ಮತ್ತು ತೆಂಗನ್ನು ಬೆಳೆದಿದ್ದೀವಿ. ಈಗ ಅಲ್ಲಿ 20 ಎಕರೆ ಅಡಿಕೆ ಇದೆ, 10 ಭತ್ತ ಇದೆ. ಭತ್ತನೂ ಕೂಡ 40-45 ಚೀಲ ಇಳುವರಿ ತೆಗಿತೀವಿ. ಅಡಿಕೆನಲ್ಲಿ ಕಾಳುಮೆಣಸಿದೆ, ಬಾಳೆ ಇದೆ, ಹಣ್ಣು. ಒಂದು ಪದ್ಧತಿ ಏನು ಅಂತಂದ್ರೆ, ನಾನು ಯಾರೋ ಒಬ್ಬ ವ್ಯವಸಾಯಗಾರರ ಮಾತು ಕೇಳಿದ್ದೆ, ತೋಟಕ್ಕೆ ಹೋದ್ರೆ ಊಟಕ್ಕೆ ಕೊಯ್ಯಬಾರ್ದು ಅಂತ. ತೋಟಕ್ಕೆ ಹೋದ್ರೆ ಊಟಕ್ಕೆ ಕೊಯ್ಯಬಾರ್ದಂತೆ. ಅಲ್ಲಿ ಹಸಿವಾದಾಗ ಅಲ್ಲೇ ಸಿಗಬೇಕಂತೆ ಹಣ್ಣು ಹಂಪಲು. ನಮಗೆ ಬಾಯಾರಿಕೆದ್ರೆ ಎಳ್ನೀರು ಸಿಗಬೇಕು. ಇದು ತೋಟ. ನಾವೇನ್ ಮಾಡಿದೀವಿ ಅಂದ್ರೆ, ನಂದು 20 ಎಕರೆ ಅಡಿಕೆ ತೋಟ ಅಂತ ಬಾಯಿಗೆ ಹೇಳ್ತೀವಿ ಅಷ್ಟೇ, ಅಡಿಕೆ ತಿನ್ನಕ್ಕೂ ಬರಲ್ಲ, ಕುಡಿಯಕ್ಕೂ ಬರಲ್ಲ. ತೋಟ ಮಾಡಬಾರ್ದು ಅಂತಲ್ಲ ಮಾಡಿದೀವಿ. ಅದ್ರ ಜೊತೆಗೆ ಪೇರ್ಲ, ದಾಳಿಂಬೆ, ಸೀತಾಫಲ, ಒಂದೊಂದು ಹಣ್ಣಿನ ಗಿಡಗಳು ಹಾಕಿದ್ರೆ ನಮಗೆ ಹಸಿವಾದಾಗ ಅದನ್ನ ಕಿತ್ಕೊಂಡು ತಿನ್ಬೇಕು ಅಂತ. ಆಮೇಲೆ ನಾವು ತೋಟಕ್ಕೆ ಹೋಗೋದು ಏನ್ ಮಾಡ್ತೀವಿ ರೈತರು ಅಂತಂದ್ರೆ, ನಾನು ಬೆಳಗ್ಗೆ 6 ಎದ್ದು ಚಪ್ಪಲಿ ಇಲ್ದಂಗೆ ಹೊಲಕ್ಕೆ ನಡ್ಕೊಂಡೋಗಿ ಆ 35 ಎಕರೆ ಜಮೀನು ಸುತ್ತಿರುವಷ್ಟೊತ್ತಿ ನನಗೆ ವಾಕು ಆಗುತ್ತೆ. ಬರೀ ಕಾಲಲ್ಲಿ ನಡೀತೀನಿ. ಪ್ರತಿಯೊಂದು ಗಿಡನೂ ಕೂಡ ನೋಡ್ತಾ ಬರ್ತೀನಿ. ನಾವೇನ್ ಮಾಡ್ತೀವಿ ಅಂತಂದ್ರೆ, ಬೈಕ್ ತಗೊಂಡೋಗಿ ಬದನೆ ನಿಲ್ಸೋದು, ಸುತ್ತ ಒಂದ್ ರೌಂಡ್ ಬಂದ್ಬಿಡೋದು. ಒಳಗಿರ ಗಿಡಗಳು ಯಾರು ಮಾತಾಡಿಸ್ತಾರೆ, ಅದಕ್ಕೂ ಕೂಡ ಜೀವ ಇದೆ ಅಂತ ಆದ್ಮೇಲೆ ಅದಕ್ಕೂ ಕೂಡ ಆತ್ಮ ಇದೆ ಅಂತ. ಆ ದೃಷ್ಟಿಯಿಂದ ಪ್ರತಿಯೊಂದು ಗಿಡವನ್ನು ಕೂಡ ನಾವು ಸೂಕ್ಷ್ಮ ದೃಷ್ಟಿಯಿಂದ ನೋಡಿದಾಗ, ನನ್ನನ್ನು ಸಾಕಿದೀನಿ ನೀನು, ನಿನ್ನ ನಾನ್ ಸಾಕ್ತೀನಿ ಅನ್ನೋಂತ ಭರವಸೆ ಆ ಗಿಡಗಳು ಕೊಡ್ತವೆ ಅಂತ ಹೇಳ್ತಾ, ಪ್ರತಿದಿನ ಗಿಡಗಳನ್ನು ವೀಕ್ಷಣೆ ಮಾಡಬೇಕು. ಪ್ರತಿಯೊಂದು ಗಿಡವನ್ನು ವೀಕ್ಷಣೆ ಮಾಡಬೇಕು. ಅವನು ನಿಜವಾದ ರೈತ. ಆ ಗಿಡಕ್ಕೂ ಕೂಡ ಆತ್ಮ ಇದೆ, ಜೀವ ಇದೆ ಅಂದ್ಮೇಲೆ ಅದಕ್ಕೂ ಕೂಡ ಆತ್ಮ ಇದೆ, ಅದು ಜಡ ಆತ್ಮ ಅಷ್ಟೇ. ಈಗ ನೀವು ಈಗ ಮಾತಾಡ್ಬೇಕಾದ್ರೆ ಹೇಳಿದ್ರಿ, ಇನ್ನು ಸ್ವಲ್ಪ ಕೆಲವೇ ವರ್ಷಗಳ ನಂತರ ನಾನು ಯಾವುದೇ ರೀತಿ ರಾಸಾಯನಿಕ ಗೊಬ್ಬರ ಬಳಸಬಾರ್ದು ಅನ್ನೋ ಒಂದು ಅಭಿಲಾಷೆ ಇಟ್ಕೊಂಡಿದ್ನಿ ಅಂತ ಅಂದ್ರೆ, ನೀವೆಲ್ಲ ಈ ಇತ್ತೀಚೆಗೆ ಸಾವಯವ ಕೃಷಿನ ಅಳವಡಿಸ್ಕೊಂಡಿದ್ರ? ಅಳವಡಿಸ್ಕೊಂಡಿದೀವಿ. ಸ್ವಲ್ಪ ರಾಸಾಯನಿಕಗಳನ್ನು ಬಳಸ್ತೀವಿ. ಇನ್ನು 5 ಯಾಕೆ ಮುಟ್ಟಬಾರ್ದು ಅಂತ ಹೋದೆ ಅಂತಂದ್ರೆ, ನಾನೇ ಸುಮ್ಮನೆ ಅಧ್ಯಯನ ಮಾಡಿದ ಪ್ರಕಾರ, ಹೊರಗಿನಿಂದ ಪ್ರಕೃತಿಗೆ ಏನನ್ನು ಕೊಡಬೇಕಾದ ಅಗತ್ಯ ಇಲ್ಲ. ಒಂದು ಗಿಡದ ತ್ಯಾಜ್ಯವನ್ನ ಸರಿಯಾಗಿ ಸಂಸ್ಕರಿಸಿ ಹಾಕಿಸಿದ್ರೆ ಅದು ತಿಂದು ಹೆಚ್ಚಾಗುವಷ್ಟು ಉಳಿತದೆ ಅಂತ ನಾನು ಕಂಡ್ಕೊಂಡಿದ್ದೀನಿ. ಅದನ್ನು ಪ್ರಾಯೋಗಿಕವಾಗಿ ಮಾಡಿ ಇನ್ನೂ ಹಲವಾರು ರೈತರಿಗೆ ಇದನ್ನ ಮುಂದುವರಿಸಿ ಮಾಡ್ರಿ ಅಂತ ನಾನೇ ಹೇಳಬೇಕು ಅಂತ ಕೂಡ ಯೋಚನೆ ಮಾಡಿದ್ದೀನಿ. ಈ ಮುಂಚೆನೆ ಹೇಳಕ್ ಹೋದ್ರೆ ನೀನ್ ಹೇಳ್ದಂಗೆ ಕೇಳಿದ್ರೆ ಆತಲಪ್ಪ ಅಂತಾರೆ. ಆ ದೃಷ್ಟಿಯಿಂದ ನಾನು ಪ್ರಾಯೋಗಿಕವಾಗಿ ಮಾಡಿ ಅದರ ಫಲವನ್ನ ನಾನು ತೆಗೆದು, ನಾನು ಹಿಂಗೆ ಮಾಡಿದ್ದೀನಿ, ಇದಿಷ್ಟು ಫಲ ನನಗೆ ಬಂದಿದೆ, ನೀವು ಮಾಡ್ರಿ ಅಂತ ಹೇಳಬೇಕು ಅಂತಲೂ ಕೂಡ ಇದ್ದೀನಿ. ಒಂದು ಗಿಡದ ತ್ಯಾಜ್ಯವನ್ನು ಸಂಸ್ಕರಿಸ್ಬೇಕು ನಾವು. ಈಗ ಅಡಿಕೆ ಗರಿ ಬೀಳುತ್ತೆ, ಅದನ್ನ ಏನ್ ಮಾಡ್ತೀವಿ ನಾವು, ಬಳ್ಳಿ ತಗೊಂಡೋಗಿ ಹೊಡಿತೀವಿ ಕಟ್ ಮಾಡಕ್ಕೆ. ಅದು ಗರಿ ಕಟ್ ಮಾಡೋದು ಅಷ್ಟೇ ಅಲ್ಲ, ಅಡಿಕೆ ಗಿಡದ ಬೇರುಗಳನ್ನು ಕಟ್ ಮಾಡೋಗಿತ್ತೆ, ಆಹಾರ ತಗೊಳ್ತಕ್ಕಂಥ ಬೇರುಗಳನ್ನ ಕಟ್ ಮಾಡೋಗಿತ್ತೆ. ಅವು ಮತ್ತೆ ಬೆಳವಣಿಗೆ ಆಗ್ಬೇಕು ಅಂದ್ರೆ 1 ಅವಧಿ ಬೇಕು. ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ರೈತರು ತೋಟದಲ್ಲಿ ಬಾಂಡ್ಲಿ ಹೊಡಿಬೇಡ್ರಿ. ಬೇಕಾದ್ರೆ ಕಲ್ಟಿವೇಷನ್ ಅನ್ನ ಸುಮ್ಮನೆ ಮೇಲೆ ಕೆದರ್ರಿ, ನಿಮಗೆ ಹುಲ್ಲಾಗತ್ತೆ ಅಂತ ಇದ್ದಿದ್ರೆ, ಅದು ಬೇಡ ಅಂತ ನನ್ನ ಅಭಿಪ್ರಾಯ. ಆದರೂ ಮಾಡಬೇಕು ಅಂತ ಆದರೆ ಕಲ್ಟಿವೇಟರ್ನ ಕೆದರಿ, ಎತ್ತಿನ ಬೇಸಾಯ ಮಾಡಿಸ್ರಿ ವರ್ಷಕ್ಕೊಂದ್ಸಾರಿ. ಎತ್ತಿನ ಬೇಸಾಯದಲ್ಲಿ ಬೇರ್ ಕಟ್ಟಾಗಲ್ಲ, ಇರ್ಕೊಂಬರ್ತವೆ, ಮತ್ತೆ ನೀರು ಬಿಟ್ಟ ತಕ್ಷಣ ಅದೇ ಬೇರೆ ಬೆಳವಣಿಗೆ ಆಗುತ್ತೆ. ಎತ್ತಿನ ಬೇಸಾಯ ಬೆಸ್ಟ್ ತೋಟಕ್ಕೆ. ಆ ದೃಷ್ಟಿಯಿಂದ ನಾವು ನೀವು ಎಲ್ಲರೂ ಸೇರಿ ಈ ನಿಟ್ಟಿಗೆ ನಾವು ಯೋಚನೆ ಮಾಡಿದ್ದೇ ಆದರೆ ಕೃಷಿಯಲ್ಲಿ ಯಾವುದೇ ವಿಧವಾದ ಅನ್ಯಾಯ ಮತ್ತು ನಷ್ಟ ಆಗೋದಿಲ್ಲ ಅಂತ ನನ್ನ ಭಾವನೆ. ಅದಕ್ಕೆ ನಮ್ಮ ತತ್ವಜ್ಞಾನಿಗಳು ಒಂದು ಕಡೆ ಹೇಳ್ತಾರೆ, ನಂಬಿಕೆಟ್ಟವರಿಲ್ಲವೋ ಮನುಜ, ನಂಬಿಕೆಟ್ಟವರಿಲ್ಲವೋ ಏನನ್ನ, ಈ ಭೂಮಿಯನ್ನು ನಂಬಿಕೆಟ್ಟವರು ಯಾರೂ ಇಲ್ಲ. ನಾವು ನಿಲ್ಲಕ್ಕೆ ಅದೇ ಆಧಾರ, ನಾವು ಬದುಕಕ್ಕೆ ಅದೇ ಆಧಾರ. ಯಾವುದಿಲ್ಲದ್ರೂ ಬದುಕಬಹುದು, ಭೂಮಿ ಇಲ್ಲದೆ ಇದ್ರೂ ಬದುಕಕ್ಕಾಗಲ್ಲ. ಎಲ್ಲರೂ ಸರ್ಕಾರಿ ನೌಕರಿ ಅಂತ ಹೋದರೆ ಆ ನೌಕರಿಯವ್ರ ಸಂಬಳ ಬರ್ತದೆ, ಆದ್ರೆ ದುಡ್ಡು ತಿನ್ನಕ್ಕೆ ಬರಲ್ಲ. ಬೆಳೆಯುವಂತಕ್ಕಂಥ ರೈತ ಕಾಳು ಬೆಳೆದ್ರೆ ಅದನ್ನು ತಿಂದು ನಮ್ಮ ಭಾರತದ ಅಥವಾ ಜಗತ್ತಿನ ಎಲ್ಲ ಜನಸಂಖ್ಯೆನೂ ಕೂಡ ಬದುಕಲಿಕ್ಕೆ ಅವಕಾಶ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಈಗ ನೀವು ಹೇಳಿದ್ರಿ, ಯಾವುದೇ ತೋಟಗಾರಿಕೆ ಬೆಳೆಗಳಲ್ಲಿ ಯಾವುದೇ ಕಳೆ ಬೆಳೆದ್ರು ಅದೊಂದು 3 ಆಯಸ್ಸದು ನಂತರ ಇದಾಗುತ್ತೆ, ಮತ್ತೆ ಅದರಲ್ಲಿ ಹೆಚ್ಚು ಆಳವಾಗಿ ಉಳುಮೆ ಮಾಡಬಾರ್ದು. ಅಲ್ಲಿ ಬಿದ್ದಂತ ಕಳೆ ಗಿಡಗಳನ್ನ ಅಲ್ಲೇ ನಾವು ಮಲ್ಚ್ ಮಾಡೋದ್ರಿಂದ ಅದು ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ ಅಂತ. ಇತ್ತೀಚೆಗೆ ಈ ಕಳೆ ನಿರ್ವಹಣೆ ಮಾಡಲಿಕ್ಕೆ ಹೆಚ್ಚು ಜನ ರೈತರು ಈ ತೋಟಗಾರಿಕೆ ಬೆಳೆಗಳಲ್ಲಿ ಕಳೆನಾಶಕನ ಸಿಂಪಡಣೆ ಮಾಡ್ತಾರೆ. ಇದು ಯಾವ ರೀತಿ ಅನಾನುಕೂಲ ಆಗುತ್ತೆ ನಮ್ಮ ಭೂಮಿಗೆ ಅಂತೀರಾ? ಈಗ ರೌಂಡ್ ಅಪ್ ಅಂತ ಹೇಳಿ ಒಂದು ಔಷಧಿ ಬಂದತ್ತೆ. ಹುಲ್ಲು ಬಾಳ ಆತು ಅಂತಂದ್ರೆ ಟ್ರ್ಯಾಕ್ಟರ್ನ ಹೊಡೆಯೋದೇನು ಅಂತೇಳಿ ರೌಂಡ್ ಅಪ್ ತಗೊಂಡೋಗಿ ಹೊಡೆದು ಬಿಡ್ತಾರೆ. ಸೂಕ್ಷ್ಮಾಣ ಜೀವಿಗಳು ಸತ್ತೋಗ್ತವೆ. ಔಷಧಿ ಕಂಪನಿಯವರು ಏನ್ ಹೇಳ್ತಾರೆ ಅಂತಂದ್ರೆ ಇದು ಹುಲ್ಲನ್ನು ಬಿಟ್ಟು ಬೇರೆ ಯಾವುದಕ್ಕೂ ತೊಂದರೆ ಮಾಡಲ್ಲ ಅಂತ ಅವ್ರು ಹೇಳ್ತಾರೆ. ಆದ್ರೆ ಹುಲ್ಲನ್ನು ಬೇರಿಗೋಗಿ ಸಾಯಿಸುವಂಥದ್ದು ಸೂಕ್ಷ್ಮಾಣ ಜೀವಿಗಳನ್ನು ಸಾಯಿಸೋದಿಲ್ವೇ? ಸೂಕ್ಷ್ಮಾಣ ಜೀವಿಗಳು ಲಕ್ಷಾನುಗಟ್ಟಲೆ ಹುಟ್ಟುತ್ತವೆ ಅಲ್ವಾ? ರೌಂಡ್ ಅಪ್ ಹೊಡೆದ ಮೇಲೆ ಕನಿಷ್ಠ 3 ತಿಂಗಳು ಬೇಕು ಅವು ಮತ್ತೆ ಉತ್ಪಾದನೆ ಆಗಬೇಕು ಅನ್ನೋದಾದ್ರೆ. ಆ ದೃಷ್ಟಿಯಿಂದ ಅವನ್ ಸಾಯಿಸಿ ನಾವೇನು ಮಾಡಬೇಕಾಗಿದೆ ಅಲ್ವಾ? ನಾನು ಈ ವಿಚಾರವಾಗಿ ಬಹಳ ತಿರುಗಿದ್ದೀನಿ. ಸಾಗರದ ಹತ್ರ ಮಂಚಾಲೆ ಅಂತ ಒಂದು ಊರು ಬರುತ್ತೆ. ಅಲ್ಲಿ ಒಬ್ಬ ರೈತ 3 ಎಕರೆ ಜಮೀನನ್ನು ಕಾಡು ಕೃಷಿ ಮಾಡಿದ್ರು. ಕಾಡು ಕೃಷಿ ಏನನ್ನು ಒಂದು ದನನೂ ಕೂಡ ಅದ್ರಕ್ಕೆ ಬಿಡಲ್ಲ ಅಲ್ವಾ? ಒಂದು 4 ಬೀದಿಗೆ ಭತ್ತ ಒಗಿತಾರೆ, ಒಂದು 4 ಬೀದಿಗೆ ರಾಗಿ ಒಗಿತಾರೆ, ಒಂದು 4 ಬೀದಿಗೆ ತರಕಾರಿ ಬೀಜ ಒಗಿತಾರೆ. ಅವರು ನಾನು ಜಾಸ್ತಿ ಇಳುವರಿ ತೆಗಿಬೇಕು, ಮಾರ್ಕೆಟ್ಗೆ ಹೋಗಿ ಮಾರಬೇಕು ಆ ಸಂಪ್ರದಾಯ ಅಲ್ಲ. 4 ಚೀಲ ಭತ್ತ ಆಗುತ್ತೆ, ನನಗೆ ಊಟಕ್ಕಾಯ್ತು. 2 ಚೀಲ ರಾಗಿ ಆಗುತ್ತೆ, ನನಗೆ ಊಟಕ್ಕಾಯ್ತು. ತರಕಾರಿ ಆಗುತ್ತೆ, ನನಗಾಗಿ ಉಳಿದವನ್ನೇ ಮಾರುಕಟ್ಟೆಯಲ್ಲಿ ಮಾರ್ತೀನಿ. ಬರ್ತಕ್ಕಂಥ ವಾಣಿಜ್ಯ ಬೆಳೆಯೊಳಗೆ ನಾನು 2 ಜನ ಹೆಣ್ಮಕ್ಳನ್ನ 16-16 32 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿದ್ದೀನಿ. ನಾನು 1 ರೂಪಾಯಿ ಸಾಲದಲ್ಲಿಲ್ಲ. 10 ಲಕ್ಷ ರೂಪಾಯಿ ಕೊಟ್ಟು ಟ್ರ್ಯಾಕ್ಟರ್ ಯಾಕೆ ತಗೊಂತೀರಿ? 2 ಲಕ್ಷ ರೂಪಾಯಿ ಕೊಟ್ಟು ಎತ್ತೆ ಯಾಕೆ ತಗೊಂತೀರಿ? 2 ಲಕ್ಷ ರೂಪಾಯಿ ಎತ್ತ ತಗೊಂಡ್ರೆ ಅದ್ರ ಇಂಪ್ಲಿಮೆಂಟ್ಸ್ಗೆ 1 ಲಕ್ಷ ಬೇಕು. 10 ಲಕ್ಷ ಕೊಟ್ಟು ಟ್ರ್ಯಾಕ್ಟರ್ ತಗೊಂಡ್ರೆ ಅದ್ರ ಇಂಪ್ಲಿಮೆಂಟ್ಸ್ಗೆ 5 ಲಕ್ಷ ಬೇಕು. 15 ಲಕ್ಷ ರೂಪಾಯಿ ಸಾಲ ಮಾಡಿದ್ರೆ ನೀವು ತೀರಿಸೋವಷ್ಟೊತ್ತಿಗೆ 30 ಲಕ್ಷ ರೂಪಾಯಿ ಆಗುತ್ತೆ. ನೀವು ಟ್ರ್ಯಾಕ್ಟರ್ ತಗೊಳ್ಳಿಲ್ಲ ಅಂತಂದ್ರೆ 15 ಲಕ್ಷ ರೂಪಾಯಿಗೆ ಸಾವುಕಾರರು ನೀವು. ಆ ದೃಷ್ಟಿನಲ್ಲಿ ಆಲೋಚನೆ ಮಾಡಬೇಕು. ನಮ್ಮ ರೈತರು ಆ ನಿಟ್ಟಿಗೆ ಇನ್ನೂ ಕೂಡ ದಾಪುಗಲ ಆಗ್ತಾ ಇಲ್ಲ. ಆ ದೃಷ್ಟಿಯಿಂದ ನಾವು 40 ಜನ ಇದ್ದೀವಿ, ಹೆಂಗ್ ಮೇಂಟೈನ್ ಮಾಡ್ತೀರಿ, ಇದೆಲ್ಲ ಖರ್ಚು ವೆಚ್ಚ ಹೆಂಗೆ ಅಂತ ಹೇಳ್ತಾರೆ. ನಮಗೆ 1 ನಿಮಿಷನೂ ಕೂಡ ಆ ಫೀಲಿಂಗ್ ಬಂದಿಲ್ಲ. ಅದಕ್ಕದೇ ನಡೀತಾ ಇದೆ. ಎಲ್ಲರೂ ಕೆಲಸ ಮಾಡ್ತಾರೆ, ಎಲ್ರಿಗೂ ಜವಾಬ್ದಾರಿ ಇದೆ. ನಿಮ್ಮ ಮನೆಗೆ ಯಜಮಾನ್ರು ಯಾರು ಅಂತ ಕೇಳಿರೋದುಂಟು ಬಹಳ ಜನ. ನಮ್ಮ ಮನೆಗೆ ಎಲ್ಲರೂ ಯಜಮಾನ್ರು. ಯಜಮಾನಿಕೆ ಅನ್ನೋ ಪದಕ್ಕೆ ಅರ್ಥ ಇಲ್ಲ, ಮ್ಯಾನೇಜ್ಮೆಂಟ್. ಯಾರ್ದು ಏನ್ ಮಾಡಬೇಕು ಏನ್ ಬಿಡಬೇಕು ಎಲ್ಲದು ಎಲ್ಲರಿಗೂ ಗೊತ್ತಿದೆ. ಪಾರದರ್ಶಕವಾಗಿದೆ ಲೆಕ್ಕ ಬುಕ್ಕು. ಯಾವುದು ಎಷ್ಟು ಸಾಲ ಮಾಡಿದ್ವಿ, ಬೆಳೆ ಎಷ್ಟು ಬಂತು, ಸಾಲ ಎಷ್ಟು ತೀರಿದ್ವಿ, ಅಥವಾ ಬೆಳೆಯಿಂದ ಹೆಚ್ಚು ಲಾಭ ಬಂತು, ಅದನ್ನು ಯಾವುದಕ್ಕೆ ಇನ್ವೆಸ್ಟ್ ಮಾಡಬೇಕು, ಇದೆಲ್ಲ ಎಲ್ಲರೂ ಕೂತು ಚರ್ಚೆ ಮಾಡ್ತೀವಿ. ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಒಟ್ಟಿಗೆ ಕೂತು ಊಟ ಮಾಡ್ತೀವಿ. ನಾವು 40 ಜನ ರಾತ್ರಿ ಮಾತ್ರ, ಹಗಲೊತ್ತು ವ್ಯತ್ಯಾಸ ಆಗುತ್ತೆ, ರಾತ್ರಿ ಮಾತ್ರ ಎಲ್ಲರೂ ಕೂಡ ಒಟ್ಟಿಗೆ ಕೂತು ಊಟ ಮಾಡ್ತೀವಿ. ಇವತ್ತೇನಾಯಿತು, ನಾಳೆ ಏನಾಯಿತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅಲ್ಲಿ ಗೌರವ ಕೊಡೋದು ಬೇರೆ, ಚರ್ಚಾ ವಿಷಯನೇ ಬೇರೆ. ಹಂಗಾಗಿ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಕಡಿಮೆ, ಇಲ್ಲ ಅಂತ ಏನು ಹೇಳಲ್ಲ, ಕಡಿಮೆ. ಆ ಭಿನ್ನಾಭಿಪ್ರಾಯಗಳನ್ನ ಕೂಡ ಸೂಕ್ತವಾಗಿ ಯೋಚನೆ ಮಾಡಿ ಪರಿಹರಿಸ್ಕೊಂತೀನಿ. ಕೂಡಿ ಇರೋದ್ರಲ್ಲಿರೋ ಸುಖ ಬೇರೆ ಯಾವುದು ಅಮೃತ ಉಂಡ್ರೂ ಕೂಡ ಸಿಕ್ಕಲ್ಲ. ಕಷ್ಟಗಳು ಬಂದ್ರೂ ಕೂಡ ಎಲ್ಲರೂ ಹಂಚಿಕೆ ಮಾಡ್ಕೊಂತೀವಿ, ಸುಖ ಬಂದ್ರೂ ಕೂಡ ಎಲ್ಲರೂ ಹಂಚಿಕೆ ಮಾಡ್ಕೊಂತೀವಿ. ಈ ನಿಟ್ಟಿನಲ್ಲಿ ವ್ಯವಸಾಯದಲ್ಲಿಯೇ ತೃಪ್ತಿಕರವಾದ ಜೀವನವನ್ನು ನಡೆಸಿದ್ದೀನಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಇತ್ತೀಚೆಗೆ ಈ ಕೂಡು ಕುಟುಂಬಗಳು ತುಂಬಾ ಅಂದ್ರೆ ತುಂಬಾ ವಿರಳ. ಅಂತದ್ರಲ್ಲಿ ನೀವು 40 ಜನ ಕೂಡು ಕುಟುಂಬ ಇರೋದ್ರಿಂದ ಸಾಕಷ್ಟು ಈ ಕೃಷಿ ಬದುಕಿಗೂ ಅನುಕೂಲ ಆಗುತ್ತೆ, ಮತ್ತೆ ನೆಮ್ಮದಿ ಇರುತ್ತೆ ಕೃಷಿ ಕುಟುಂಬದಲ್ಲಿ ಅನ್ಸುತ್ತೆ. ಈಗೇನಾಗಿದೆ ಅಂತ ಹೇಳಿದ್ರೆ ಗಂಡ ಹೆಂಡತಿ ಜೊತೆಗಿರೋದೇ ಒಂದು ಕೂಡು ಕುಟುಂಬ ಅಂತ ಆಗೈತೆ. ಯಾಕೆ ಅಂತ ಹೇಳಿದ್ರೆ ಈಗ ಅದು ಕೂಡ ತಯಾರಿಲ್ಲ, ಗಂಡ ಹೆಂಡತಿನು ಕೂಡ. ಸುಮಾರು ಕೋರ್ಟ್ಗಳೆಲ್ಲ 1000-1000 ಕೇಸುಗಳು, ಡಿವೋರ್ಸ್ ಕೇಸುಗಳು. ಯಾರೋ ರೈತರವಲ್ಲ, ಕಾರ್ಮಿಕರವಲ್ಲ, ಎಲ್ಲ ಹೈಯರ್ ಎಜುಕೇಷನ್ ಮಾಡಿರ್ತಕ್ಕಂಥವ್ಯ. ನಾನೆಚ್ಚು ನಾನೆಚ್ಚು ಇವತ್ತಿನ ಶಿಕ್ಷಣದ ಮಟ್ಟ ಒಬ್ಬ ಬಾಳ ಸಂಗಾತಿ ಜೊತೆಗೆ ಬಾಳಕ್ಕೂ ಕೂಡ ಯೋಗ್ಯತೆ ಇಲ್ಲದೆ ಇರೋ ಮಟ್ಟಕ್ಕಾಗಿದೆ. ಆ ದೃಷ್ಟಿಯಿಂದ ಇವತ್ತು ಮರೆ ಆಗ್ತಾ ಇದಾವೆ ಅಂತಂದ್ರೆ ಸ್ವಾತಂತ್ರ್ಯಕ್ಕಿಂತ ಸ್ವೇಚ್ಛೆ. ಸ್ವಾತಂತ್ರ್ಯಕ್ಕೆ ಬರ ಇಲ್ಲ ಒಂದು ಕುಟುಂಬದಲ್ಲಿ, ಗಂಡಗಾಗಲಿ ಹೆಂಡತಿಗಾಗಲಿ ಅಣ್ಣ ತಮ್ಮಗಳಿಗಾಗಿ ಸ್ವಾತಂತ್ರ್ಯಕ್ಕೆ ಕೊರತೆ ಇಲ್ಲ. ಸ್ವೇಚ್ಛೆಗೋಸ್ಕರ ಇಂಡಿವಿಜುವಾಲಿಟಿ ಬರ್ತಾ ಇದೆ, ನನ್ನ ಇಚ್ಛೆ ಬಂದಂಗೆ ನಡ್ಕೋಬೇಕು ಅಂತ. ಆದರೆ ಆ ಒಂಟಿತನ ಕಾಡ್ತತ್ತಲ್ಲ ಡಿವೈಡ್ ಆದಮೇಲೆ ಅದು ದಿವಸ ಸಾಯಿಸ್ತದೆ. ಕೂಡು ಕುಟುಂಬದಲ್ಲಿದ್ದಾಗ ಉದಾಹರಣೆ, ನಾನು ನನ್ನ ಅನುಭವದಲ್ಲಿ ಹೇಳೋದಾದ್ರೆ, ಯಾರಿಗಾದರೂ ಜ್ವರ ಬಂದು ಮಲಗಿದ್ದಾರೆ ಅಂದರೆ ಯಾಕಪ್ಪ ಮಲಗಿದೆ ಅಂತೇಳಿ ಬೆಡ್ಶೀಟ್ ತೆಗೆದು ಅವನ ಹಣೆ ಮೇಲೆ ಕೈ ಇಟ್ಟು ಹಾಸ್ಪಿಟ್ಲಿಗೆ ಹೋಗ್ಬಾ ಅಂತ ಹೇಳಿದ್ರೆ ಹಾಸ್ಪಿಟ್ಲಿಗೆ ಹೋಗೋದು ಬೇಕಾಗಿಲ್ಲ, ಅವ್ನು ಜ್ವರ ಬಿಟ್ಟಿರ್ತಾವ. ಅದು ಆತ್ಮಸಂವೇದನೆ ಅಂತ ಕರಿತೀವಿ, ಆತ್ಮಾನುಸಂಧಾನ ಅಂತ ಕರಿತೀವಿ. ಆ ದೃಷ್ಟಿಯಿಂದ ಇದು ಬರೋದು ಎಲ್ಲಿ ಅಂದರೆ ಕೃಷಿಯಲ್ಲಿ ಮಾತ್ರ ಸಾಧ್ಯ. ಕೃಷಿಗಿರೋವಷ್ಟು ಸಂಸ್ಕಾರ ಬೇರೆ ಯಾವುದಕ್ಕೂ ಇಲ್ಲ. ಯಾವ ಕಾರ್ ತಯಾರು ಮಾಡಿದವನಿಗೂ ಇಲ್ಲ, ಯಾವ ವಿಮಾನ ತಯಾರು ಮಾಡಿದವ್ರಿಗೂ ಇಲ್ಲ. ಈ ನೇಗಿಲು, ಎತ್ತಿನ ಬೇಸಾಯದ ನೇಗಿಲು ಇದೆಯಲ್ಲ, ನೇಗಿಲಿಗೆ ಏನೇನು ಸೇರಿ ನೇಗಿಲಾಗಿತ್ತೆ ಅಂತ ಹೇಳ್ಬಿಡ್ತೀನಿ. ನೇಗಿಲು ಬಾಳು ಅಂತೀವಿ, ಬಾಳು ಅದು ನೆಟ್ಟಗಿರಲ್ಲ ಹಿಂಗೆ ಬಾಗಿರ್ತತೆ, ಅದಕ್ಕೆ ಬಾಳು ಅಂತಾನೆ ಹೆಸರಿಟ್ಟಿದ್ದಾರೆ. ಇದನ್ನ ನಂಬಿರೋ ನಿನ್ನ ಬಾಳು ಹಿಂಗೆ ಬಾಗಿರಬೇಕು ಅಂತ ಅರ್ಥ ಅಲ್ವಾ? ಆ ಬಾಳು ಬಾಗಿರಬೇಕು ಅಂದ್ರೆ ಅದೇ ನೇಗಿಲಾಗಲ್ಲ, ಅದಕ್ಕೊಂದು ಮೇಟಿ ಮೇಣಿ ಅಂತ ಕರಿತೀವಿ. ಮೇಟಿ ಅಂದ್ರೆ ಹಿರಿಯರು ಹೇಳೋರು ಇರಬೇಕು ಅಂತ. ಆ ಹಿರಿಯರು ಹೇಳೋರು ನಿನ್ನ ಬಾಳು ಬಾಗಿದ್ರೆ ಅವು ಒಂದಕ್ಕೊಂದು ಬಿಟ್ಟಿರಬಾರ್ದು, ಅದಕ್ಕೆ ಹಿಂಗೀಲು ಅಂತ ಸೇರಿಸ್ತಾರೆ, ಕಳಚಬಾರದು ಅಂತ. ಅವಿಭಕ್ತ ಕುಟುಂಬಕ್ಕೆ ಇದಕ್ಕೆ ಸಂಬಂಧ. ಅದಕ್ಕೊಂದು ಈಚಾಕಿ ಕ್ಷಮೆ ದಮೆಯನ್ನು ಎರಡೆತ್ತು. ಕ್ಷಮೆ ದಮೆ ಅಂತಂದ್ರೆ ರಾಗದ್ವೇಷಗಳನ್ನು ಬಿಟ್ಟು ಕ್ಷಮೆನೂ ಇರಬೇಕು ದಮೆನೂ ಇರಬೇಕು. ಎರಡೆತ್ತಿಗೆ ಈಚನ್ನು, ಈ ಬಾಳು ಅನ್ನೋದು ನಿನ್ನ ಬಾಳು ಲೈಫ್ ಇದೆಯಲ್ಲ, ಅದನ್ನು ಆ ನಗುಕ್ಕೆ ಸುತ್ತಾಕಿ, ನಗು ಸುತ್ತು ಅಂತ ಕರಿತೀವಿ ಅದನ್ನು, ಇದನ್ನು ಈಚು ಅಂತ ಕರಿತೀವಿ. ಇವಿಷ್ಟು ಸೇರಿ ಈಚಬೇಕು, ಆವಾಗ ನಿನ್ನ ಬಾಳು ಹಸನ ಆಗುತ್ತೆ ಅಂತ. ಈ ನೇಗಿಲಿಗಿರೋ ಸಂಸ್ಕಾರ ಬೇರೆ ಯಾವ ಪರಿಕರಕ್ಕೂ ಇಲ್ಲ. ನೆಕ್ಸ್ಟ್ ಕುಂಟೆ, ಅದನ್ನು ಅರಬೇಕು. ನೇಗಿಲು ಹೊಡೆದ ತಕ್ಷಣ ಬಿತ್ತಕ್ಕೆ ಬರಲ್ಲ, ಆ ಎಂಟೆನೆಲ್ಲ ಒಡಿಯಂಗೆ ಅರಗಬೇಕು. ಕುಂಟೆ ನಿನ್ನ ಜೀವನದಲ್ಲಿ ಎಡವುದಂಗೆ ಕುಂಟದಂಗೆ ಒಡಿ ಅಂತ ಅರ್ಥ. ಇದಾದ ಮೇಲೆ ಕೂರಿಗೆ, ಮೂರು ತಾಳಿರ್ತವೆ, ತ್ರಿಕರಣಗಳು ಶುದ್ಧವಾಗಿರ್ಬೇಕು, ಕಾಯ ವಾಚ ಮನಸ್ಸು, ಅದಕ್ಕೆ ಮೂರು ತಾಳ ಮಾಡಿದ್ದು ಅಲ್ವಾ. ಆ ಮೂರು ತಾಳನಾಗ ಬಿತ್ತು, ಬಿತ್ತಿದ ಮೇಲೆ ಸಸಿ ಹುಟ್ಟುತ್ತೆ, ಸಸಿ ಹುಟ್ಟಿದ ಮೇಲೆ ಕಳೆನ ಹುಟ್ಟುತ್ತೆ, ಕಳೆನ ಹುಟ್ಟುತ್ತೆ ಅಂತಂದ್ರೆ ಕಳೆ ತೆಗಿಬೇಕು, ಎಡೆ ಕುಂಟೆ ಅಂತ ಕರಿತೀವಿ. ಎಡವುದಂಗೆ ಒಡೆಯ ಕುಂಟೆ, ಅದಕ್ಕೊಂದು ಕೋಲು ಅಂತ ಇರ್ತದೆ. ಕೋಲ್ ಇಲ್ದಂಗೆ ಎಡೆ ಕುಂಟೆ ಹೊಡೆದ್ರೆ ಸೂರ ಇವತ್ತವರೆಗೂ ಯಾರೂ ಇಲ್ಲ. ಆ ಕೋಲೇ ಗುರು, ಅದಕ್ಕೆ ಅದು ಸಾಲಿಗೆ ಹೋಗದಂಗೆ ನಡುವೆ ಇರತಕ್ಕಂಥ ಹುಲ್ಲನ್ನೇ ಹೋಗಕ್ಕೆ ಆ ಗುರು ಅನ್ನೋ ಕೋಲ್ನಾಗೆ ಎಡೋದಂಗೆ ಕುಂಟೆ ಹೊಡೆದಾಗ ಕಳೆ ಹೋಗುತ್ತೆ, ಆವಾಗ ಉತ್ತಮವಾದ ಬೆಳೆ ಬರುತ್ತೆ. ನಮಗೆ 100 ವರ್ಷ ಆಯುಷಿರೋದನ್ನು ಸಲೀಸಾಗ ಬೆಳೆ ಹೆಂಗೆ ಕಟಾವು ಮಾಡ್ತೀವೋ, ನಮ್ಮ ಜೀವನವನ್ನು ಸಾರ್ಥಕಗೊಳಿಸಬಹುದು ಅನ್ನೋ ಸಂಸ್ಕಾರ ಆ ಕೃಷಿ ಪರಿಕರಗಳಿಗಿದೆ ಅಂತ ನನ್ನ ಭಾವನೆ. ಇತ್ತೀಚೆಗೆ ಏನು ಈ ಕೃಷಿ ಅಂತ ಲಾಭದಾಯಕ ಅಲ್ಲ ಅಂತಂದ್ಬಿಟ್ಟು ಈಗ ನೋಡಿದ್ರೆಲ್ಲ ಈ ಕೃಷಿಯಿಂದ ಹಿಂದೆ ಸರಿತಾರೆ. ನೀವು ಇಷ್ಟು ವರ್ಷ ಆದ್ರೂ ಈ ಕೂಡು ಕುಟುಂಬ ಕಟ್ಕೊಂಡು ಇಷ್ಟು ಚೆನ್ನಾಗಿ ಕೃಷಿ ಮಾಡಿ ಈ ಕೃಷಿಯಲ್ಲೇ ಒಂದು ಏಳಿಗೆ ಕಂಡಿದ್ರೆ ಈಗಿನ ಯುವಕರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ? ಈಗಿನ ಯುವಕರಿಗೆ ಏನಾಗಿದೆ ಅಂದ್ರೆ ಈ ತಂತ್ರಜ್ಞಾನಗಳು ಬಂದ ಮೇಲೆ ಅದರ ಮೋಜು ಮಸ್ತಿ ಕಡೆಗೆ ಹೊರಟಿದ್ದಾರೆ. ಮೊಬೈಲ್ ಇಂದ ಒಂದು ಸಣ್ಣ ಚುಟ್ಕನ ಬರ್ತೇನೆ, ಸಾಹಿತ್ಯದ ಅಭಿರುಚಿನಿ ನನಗಿದೆ. ಮೊಬೈಲ್ ಇತ್ತೀಚೆಗೆ ದೊಡ್ಡ ಕ್ರಾಂತಿಯನ್ನೇ ಮಾಡುತ್ತಿದೆ, ಇಡೀ ಜಗತ್ತನ್ನೆಲ್ಲ ಬಹಳ ಕಿರಿದಾಗಿಸುತ್ತಿದೆ. ಸದಾಚಾರ ಶಿಷ್ಟಾಚಾರಗಳೆಲ್ಲವೂ ಔಟ್ ಗೋಯಿಂಗ್, ಅನಾಚಾರ ಭ್ರಷ್ಟಾಚಾರಗಳೆಲ್ಲವೂ ಇನ್ಕಮಿಂಗ್, ಸ್ನೇಹ ಪ್ರೀತಿ ವಿಶ್ವಾಸಗಳೆಲ್ಲ ಮಿಸ್ಡ್ ಕಾಲ್, ಮಹಾತ್ಮರ ಬೋಧನೆಗಳೆಲ್ಲ ವ್ಯಾಪ್ತಿ ಪ್ರದೇಶದ ಹೊರಗೆ, ಹೆಂಡತಿಯ ಕರೆಗೆ ಯಾವುದೇ ಕರೆಗಳನ್ನು ಸ್ವೀಕರಿಸುವುದಿಲ್ಲ. ಈ ನಿಟ್ಟಿಗೆ ಸದಾಚಾರ ಶಿಷ್ಟಾಚಾರಗಳು ಹೊರಗೋಗಿದ್ದಾವೆ, ಅನಾಚಾರ ಭ್ರಷ್ಟಾಚಾರಗಳು ಇನ್ಕಮ್ ಒಳಗೆ ಬಂದಿದ್ದಾವೆ, ಸ್ನೇಹ ಪ್ರೀತಿ ವಿಶ್ವಾಸಕ್ಕೆ ಬೆಲೆನೇ ಇಲ್ಲ. ಆ ದೃಷ್ಟಿಯಿಂದ ಇವತ್ತಿನ ಯುವಕರು ಸ್ವಾವಲಂಬಿ ಬದುಕನ್ನು ಬದುಕಬೇಕು ಅನ್ನೋದಾದರೆ 100 ಎಕರೆ ಜಮೀನು ಬೇಡ, 10 ಎಕರೆ ಜಮೀನು ಬೇಡ, 1 ಎಕರೆ ಜಮೀನಿನಲ್ಲಿ 650 ಅಡಕೆ ಗಿಡ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಮಿಶ್ರ ಬೆಳೆಗಳನ್ನು ಬೆಳೆದ್ರೆ ಕಾರ್ ಇಟ್ಕೊಂಡು ಓಡಾಡೋದ್ರಿಗೆ ಅನುಮಾನ ಇಲ್ಲ. ಆ ನಿಟ್ಟಿಗೆ ನಾನು ಇವತ್ತಿನ ಯುವಕರಿಗೆ, ಸುಮಾರು ನನ್ನ ಪರಿಸರದಲ್ಲಿರ್ತಕ್ಕಂಥ ಕೆಲವು ಯುವಕರನ್ನ ಹೇಳೋದು, ಅವರನ್ನ ಕೃಷಿಯಲ್ಲೇ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಪ್ರೇರಣೆ ಕೊಟ್ಟಿದ್ದೀನಿ. ನನ್ನನ್ನು ಗೌರವಿಸ್ತಾರೆ, ಅವ್ರಿಗೆ ಏನಾರು ಸಮಸ್ಯೆ ಇದ್ದರೆ ಬಂದರೆ ಕೇಳ್ತಾರೆ. ನನಗೂ ಅರ್ಥ ಆಗದೆ ಇದ್ರೆ ಯೂನಿವರ್ಸಿಟಿಗಳಿಗೆ, ವಿಜ್ಞಾನಿಗಳ ಹತ್ರಕ್ಕೆ ಹೋಗಿ ಅವರು ನಾವು ಕೂಡ ಇದ್ರ ಬಗ್ಗೆ ಏನು ಎಂತು ಅಂತ ವಿಚಾರ ತಿಳ್ಕೊಂಡು ನಾವು ಅದನ್ನು ಪ್ರಾಯೋಗಿಕವಾಗಿ ಮಾಡ್ತೀವಿ. ಮೇಲಾಗಿ ಎಲ್ಲ ಧಾರ್ಮಿಕ ಕ್ಷೇತ್ರಗಳ ಪರಿಚಯ ಇದೆ, ಮಠಮಾನ್ಯಗಳ ಸಂಪರ್ಕ ಇದೆ, ಯೂನಿವರ್ಸಿಟಿಗಳ ಕೃಷಿ ಮತ್ತು ತೋಟಗಾರಿಕೆ ಯೂನಿವರ್ಸಿಟಿಗಳ ಸಂಪರ್ಕ ಯಾವಾಗಲೂ ಇರುತ್ತೆ. ಮಶ್ರೂಮ್ ಬೆಳೆಯಲ್ಲಿ ಅದನ್ನು ನಾವು ಬೆಳೆಯೋದಲ್ಲ, ನಾವು ತಿನ್ನೋದಲ್ಲ ಅಂತಾರೆ. ಅದು ಖರ್ಚೇನೂ ಇಲ್ಲ, 1 ಕೆಜಿಗೆ 250 ರೂಪಾಯಿ, 50 ರೂಪಾಯಿ ಖರ್ಚಾಗುತ್ತೆ, 200 ರೂಪಾಯಿ ಲಾಭ ಆಗುತ್ತೆ 1 ಕೆಜಿಗೆ ಅಲ್ವಾ. 5 ಕೆಜಿ ಬೆಳೆ ಬೆಳೆದ್ರೆ 1,250 ರೂಪಾಯಿ, 250 ರೂಪಾಯಿ ಖರ್ಚಾಗುತ್ತೆ, 1,000 ರೂಪಾಯಿ ಅದಾಗುತ್ತೆ. ಜಮೀನೇ ಬೇಕಾಗಿಲ್ಲ, ನಿಮ್ಮ ಮನೆ ಪಡಸಾಲೆ ಒಳಗೆ ಕೂಡ ಬೆಳೀಬಹುದು. ಈ ನಿಟ್ಟಿನಲ್ಲಿ ನಾವು ರೈತರು ಇವತ್ತಿನ ಯುವಕರು ಯೋಚನೆ ಮಾಡಿದ್ದೆ ಆದರೆ ಬೆಕ್ಕದ್ದು ಮಾಡಬಹುದು, ಕೋಳಿ ಸಾಕಣೆ ಮಾಡ್ಬೋದು, ಕುರಿ ಸಾಕಣೆ ಮಾಡ್ಬೋದು. 6 ತಿಂಗಳೊಂದು ಕುರಿ ಸಾಕಿದ್ವಿ ಅಂತಂದ್ರೆ 3,000 ಕೊಟ್ಟು ತಗಂದ್ರೆ 30,000 ಮಾರಾಟ ಮಾಡಬಹುದು. ಈ ನಿಟ್ಟಿಗೆ ಆಲೋಚನೆ ಮಾಡ್ತಾ ನಾವು ವಾಣಿಜ್ಯ ಬೆಳೆಗಳ ಜೊತೆಗೆ ಉಪಕಸಬುಗಳನ್ನು ಮಾಡ್ತಾ ಹೋದಾಗ ನಮ್ಮ ಆದಾಯವನ್ನು ಹೆಚ್ಚು ಮಾಡ್ಕೋಬಹುದು. ನಾವು ಇನ್ನೊಬ್ಬರಿಗೆ ಬೇಕಾದ್ರೆ ಸಾಲನೂ ಕೊಡಬಹುದು. ಸಾಲ ಕೊಡೋಕ್ಕಾಗದೇ ಇದ್ರೂ ಕೂಡ ನಮ್ಮ ಬದುಕನ್ನ, ನಮ್ಮ ಬದುಕಿನ ವ್ಯವಸ್ಥೆಯನ್ನ ಸಾಲ ಇಲ್ದಂಗೆ ನಮ್ಮ ಹಣದಲ್ಲೇ ನಮ್ಮ ಆದಾಯದಲ್ಲೇ ಕೂಡ ಪೂರೈಸ್ಕೋಬಹುದು ಅಂತೇಳಿ ನನ್ನ ಅನುಭವದಲ್ಲಿ ಬಂದಿರತಕ್ಕಂಥ ಮಾತು. ಕೊನೆಯದಾಗಿ, ಈ ತೋಟಗಾರಿಕೆ ಬೆಳೆಗಳ ಜೊತೆಗೆ ಉಪಕಸಬು, ಅಣಬೆ ಕೃಷಿ ಮಾಡ್ತೀರಾ, ಹೈನುಗಾರಿಕೆ ಎಲ್ಲ ಮಾಡ್ತೀರಾ, ಈ ಸಮಗ್ರ ಕೃಷಿನ ಅಳವಡಿಸ್ಕೊಂಡಿದ್ರ, ಮುಂದೆ ಇನ್ನು ಈ ಕೃಷಿಯಲ್ಲಿ ಏನು ಬೇರೆ ಬೇರೆ ಆವಿಷ್ಕಾರಗಳು ಮಾಡಬೇಕು ಅಥವಾ ಹೊಸ ಬೆಳವಣಿಗೆ ಸೃಷ್ಟಿ ಮಾಡಬೇಕು ನಿಮ್ಮ ಜಮೀನಲ್ಲಿ ಅಂದ್ಕೊಂಡಿದ್ರೆ? ನಾನು ಕೃಷಿ ಹೊಂಡ ಮಾಡ್ತಾರಲ್ಲ, ಆ ಮೀನುಗಾರಿಕೆ ಇಲಾಖೆಯಿಂದ ಮೀನುಗಾರಿಕೆ ಪಾಂಡ್ಗಳನ್ನು ಮಾಡಿ ಮೀನು ಬೆಳಿಬೇಕು ಅಂತ ಒಂದು ಯೋಚನೆ ಇದೆ. ನಮಗೆ ನೀರಿನ ಕೊರತೆ ಇಲ್ಲ, 1 ಎಕರೆ ಪ್ರದೇಶದಲ್ಲಿ ಪಾಂಡ್ ಮಾಡಿ ಮೀನು ಬೆಳಿಬೇಕು ಅಂತ ಒಂದು ಯೋಚನೆ ಇದೆ. ಅದಕ್ಕೆ ಪಿಲ್ಲರ್ ಹಾಕಿ ಮೇಲ್ಗಡೆ ಕೋಳಿ ಸಾಕಣೆ ಮಾಡಬೇಕು ಅಂತ ಒಂದು ಯೋಜನೆ ಇದೆ, ಮಾಡಿಲ್ಲ ಇನ್ನು. ಅದನ್ನು ಮಾಡಿದ್ದೇ ಆದರೆ ಮೇಲ್ಗಡೆ ಕೋಳಿ ಇರ್ತವೆ, ಕೋಳಿಗೆ ಫೀಡ್ ಹಾಕ್ತೀವಿ, ಕೋಳಿ ಪೈಖಾನೆ ಮಾಡಿದ್ದು ಅದು ಮೀನಿಗೆ ಆಹಾರ ಆಗುತ್ತೆ. ಆ ಮೀನಿಗೆ ಆಹಾರ ಆಗಿದ್ದು ಈ ಹೈನುಗಾರಿಕೆ ಮಾಡ್ತೀವಲ್ಲ, ಹೈನುಗಾರಿಕೆ ಸಗಣಿ ಗೋತ ಎಲ್ಲ ಕೂಡ ಆ ಪಾಂಡಿಗೆ ಹೋಗಬೇಕು. ಅಲ್ಲೂ ಕೂಡ ಅದು ಮೀನಿಗೆ ಆಹಾರ ಆಗುತ್ತೆ. ಅಲ್ಲಿಂದ ಆ ನೀರನ್ನು ತೋಟಕ್ಕೆ ಡ್ರಿಪ್ ಮಾಡ್ತೀವಿ. ಮಲ್ಟಿಪರ್ಪಸ್ ಯೋಜನೆ ಇದನ್ನು ಮಾಡಿದ್ದೇ ಆದರೆ ನಾವಿನ್ನೂ ಆರ್ಥಿಕವಾಗಿ ಪ್ರಾಬಲ್ಯ ಹೊಂತೀವಿ ಅನ್ನೋಂಥ ನಂಬಿಕೆ ಇದೆ. ಅದಕ್ಕೆ ನಮ್ಮ ಸಂಬಂಧರದು ನಮ್ಮ ಸೊಸೆಯಂದ್ರದ್ದು ಎಲ್ಲರದೂ ಸಹಕಾರ ಇದೆ. ಅವ್ರು ನಾವೇನು ಪ್ಲಾನ್ ಮಾಡ್ತೀವೋ ಅದೆಲ್ಲದಕ್ಕೂ ಪೂರಕವಾಗಿ ಅವರು ಕೆಲಸ ಮಾಡ್ತಾರೆ. ಹಗಲು ರಾತ್ರಿ ಯೋಚನೆ ಮಾಡಲ್ಲ, ಸಂದರ್ಭ ಬಂದರೆ ರಾತ್ರಿನೂ ಕೂಡ ಕೆಲಸ ಮಾಡಿದ್ದೀವಿ. ಸಂದರ್ಭ ಬಂದಾಗ ಯಥೇಚ್ಛವಾಗಿ ಮೈ ಮುರ್ಕೊಂಡು ದುಡಿಯೋಂಥದ್ದು ಏನಿಲ್ಲ. ನಮ್ಮ ಕೈಯಿಂದ ಎಷ್ಟಾಗತ್ತೆ ಅಷ್ಟು ಕೆಲಸ ಮಾಡಿಸೋಕ್ಕೂ ನಾವು ಬದುಕಕ್ಕೆ ಏನು ಬೇಕೋ ಅದು ಸಿಗುತ್ತೆ ಭೂಮಿಯಿಂದ. ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದುಕೊಟ್ಟಿದ್ದೀವಿ. ಬಹಳ ತೃಪ್ತಿ ಇದೆ. ಯಾರಿಗೆ ಮೋಸ ಮಾಡಿಲ್ಲ ಅನ್ನೋ ಸಂಕಲ್ಪ ಮಾಡ್ಕೊಂಡು ಮಲಗಿದ್ರೆ ಬೆಳಗ್ಗೆ ತನಕ ಸೊಗಸಾಗಿ ನಿದ್ದೆ ಬರುತ್ತೆ. ನಾವು ಯಾರಿಗಾದ್ರೂ ಮೋಸ ಮಾಡಿದ್ದೆ ಆದರೆ ನೀವು 3 ಕುರ್ಲಾನ್ ಬೆಡ್ ಮೇಲೆ ಮಕ್ಕಂದ್ರೆ ನಿದ್ದೆ ಬರಲ್ಲ. ನಾವು ಯಾರಿಗೂ ಮೋಸ ಮಾಡಿಲ್ಲ, ಭೂಮಿಯನ್ನೇ ನಮ್ಮ ಬದುಕ್ತಾ ಇದ್ದೀವಿ ಅಂತಾದಾಗ ಸೊಗಸಾಗಿ ನಿದ್ದೆ ಬರುತ್ತೆ. ತಿಂದು ಊಟ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ನನಗೀಗ 70 ಈಗಲೂ ಕೂಡ 1.5 ಗಂಟೆ ಸೆಟ್ಲ್ ಆಡ್ತೀನಿ. ಬೆಳಗ್ಗೆ ಎದ್ದು 15 ಸೆಕೆಂಡಿಗೆ 100 ಮೀಟರ್ ಈಗಲೂ ಓಡ್ತೀನಿ. ಆ ತೃಪ್ತಿ ನನಗಿದೆ ಅಲ್ವಾ. ನಮಗೆ ಯಾತಕ್ಕೆ ಕಳಿಸಿದ ನಮಗೆ ಜನ್ಮ ಕೊಟ್ಟು ಭಗವಂತ ಸ್ವಲ್ಪ ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡ್ತೀವಿ ನಾವು. ಒಂದು ಅಡಿಕೆ ಮರ ಒಂದು ಗರಿ ಬಿಟ್ಟರೆ ಒಂದು ಗುರುತು ಬಿಡುತ್ತೆ, ಒಂದು ತೆಂಗಿನ ಮರ ಒಂದು ಗರಿ ಬಿಟ್ಟರೆ ಒಂದು ಗುರುತು ಬಿಡುತ್ತೆ ಅಲ್ವಾ. 1 7 ನಿಯಾಮಕವಾಗಿ ಗರಿ ಬರುತ್ತದೆ. ಬಹಳ ರೈತರಿಗೆ ಇದು ಗೊತ್ತಿಲ್ಲ. 7 ಸುಳಿ ಬರುತ್ತೆ. ಒಂದು ಉದ್ದನ ಮರದ ಮುಂದೆ ನಿಂತ್ಕೊಂಡು ಗಣ್ಣು ಎಣಿಸಿ ಡಿವೈಡೆಡ್ ಬೈ 7 ಹಾಕಿದ್ರೆ ನಾನು 1 ಗಿಡ ಅಂತ ಹೇಳುತ್ತದೆ. ಯಾವ ಯೂನಿವರ್ಸಿಟಿಗೆ ಹೋಗಿ ಓದಿಲ್ಲ. ಅದಕ್ಕೆ ಅಷ್ಟು ಶಕ್ತಿ ಇರ್ಬೇಕಾರೆ ಅರಿವಿನಿಂದ ಬಂದಿರತಕ್ಕಂಥ ನಿನ್ನ ಗುರುತೇನು ಅಂತ ಪ್ರಶ್ನೆ ಮಾಡಿದಾಗ ನನ್ನ ಗುರುತುಗಳು ಇಂಥವು ಅಂತ ತೋರಿಸ್ಲಿಕ್ಕೆ ನಾವು ತಯಾರಾಗಬೇಕು. ಆ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಿದಾಗ ಕೃಷಿಯಿಂದ ಯಾರು ಹಿಂಸರಿಬಾರದು. ಕೃಷಿಯೇ ನಮ್ಮ ನಂಬಿಕೆ, ಕೃಷಿಯೇ ನಮ್ಮ ಉಸಿರು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇವತ್ತಿನ ಯುವ ಪೀಳಿಗೆನೂ ಕೂಡ ಪ್ರೇರಣೆ ಕೊಟ್ಟು ಅವರನ್ನು ಕೃಷಿಯಲ್ಲಿ ನಿಲ್ಲೋ ಮಾಡಬೇಕು ಅನ್ನೋದು ಒಂದು ಉದ್ದೇಶನೂ ಕೂಡ ಇಟ್ಕೊಂಡಿದ್ದೀನಿ. ಬಹಳ ಸಂತೋಷ ಶರಣಪ್ಪರ. ಇದುವರೆಗೂ ನಿಮ್ಮ ಈ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೆಳಗರೆ ಇದುವರೆಗೂ ಎಲ್ರಿಗೂ ಹಲೋ. ಕೇಳುಗರೆ ಇದುವರೆಗೂ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚನ್ನಗಿರಿ ತಾಲೂಕು ಹಿರೇಕೋಗಲೂರಿನ ಪ್ರಗತಿಪರ ಕೃಷಿಕ ಎಸ್ ಶರಣಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಇದೀಗ ಕೇಳಿ ರೈತರಿಗೆ ಸಲಹೆಗಳು. ನಮಸ್ಕಾರ. ನನ್ನ ಹೆಸರು ಬಸವನಗೌಡ MG ಅಂತ ಹೇಳಿ ದಾವಣಗೆರೆಯ ICR ತಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ. ಇಂದು ನಾವು ಪೌಷ್ಟಿಕ ಕೈತೋಟ ಮತ್ತು ತಾರಸಿ ತೋಟದ ಒಂದು ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಬಂಧುಗಳೇ, ಇತ್ತೀಚೆಗೆ ನಾವು ಬೆಳೀತಾ ಇರತಕ್ಕಂಥ ಜನಸಂಖ್ಯೆಗೆ ಆಹಾರವನ್ನು ನಾವು ನೀಡಬೇಕಾದಂಥ ಅವಶ್ಯಕತೆಯಲ್ಲಿ ನಾವು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಅತಿ ಹೆಚ್ಚು ಇಳುವರಿಯನ್ನು ಪಡೆಯುವ ನಿಟ್ಟಿನಲ್ಲಿ ಅತಿ ಹೆಚ್ಚು ರಾಸಾಯನಿಕಗಳನ್ನು ನಾವು ಕೃಷಿನಲ್ಲಿ ಬಳಕೆ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಇಂಥ ಸಂದರ್ಭಗಳಲ್ಲಿ ನಮಗೇನಾಗ್ತಾ ಇದಪ್ಪ ಅಂತ ಹೇಳಿದ್ರೆ, ನಾವು ಬೆಳೀತಕ್ಕಂಥ ಕೃಷಿ ಆಹಾರ ಬೆಳೆಗಳಲ್ಲಿ ಅತಿ ಹೆಚ್ಚಿನ ರಾಸಾಯನಿಕಗಳ ಪಳೆಯುಳಿಕೆಗೆ ಬರ್ತಾ ಇರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಭಾರತ ದೇಶದ ಜನಸಂಖ್ಯೆನಲ್ಲಿ ಅಪೌಷ್ಟಿಕತೆ ಅಂತಕ್ಕಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ತಾ ಇದೆ. ಜೊತೆಗೆ ಈ ಒಂದು ರಾಸಾಯನಿಕಗಳ ಅಂಶ ನಮ್ಮ ದೇಹವನ್ನು ಸೇರ್ಕೊಂಡ್ಬಿಟ್ಟು ಇವತ್ತು ಭಾರತ ಕ್ಯಾನ್ಸರ್ ದೇಶದ ಒಂದು ರಾಜಧಾನಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ಮುಂದುವರಿತಾ ಇದೆ. ಸೊ ಹಾಗಾಗಿ ನಾವು ನಮ್ಮ ಮನೆಯ ಸುತ್ತಮುತ್ತ ಇರತಕ್ಕಂಥ ಒಂದು ಜಾಗದಲ್ಲಿ ಆಹಾರ ವೃದ್ಧಿಗೋಸ್ಕರ ನಮ್ಮ ಒಂದು ಆಹಾರದಲ್ಲಿ ನಾವು ಉತ್ತಮವಾದ ಸಾವಯವ ಒಂದು ತರಕಾರಿಗಳನ್ನ ಹಣ್ಣನ್ನ ಬೆಳ್ಕೊಳ್ಳಿಕ್ಕೆ ಇರತಕ್ಕಂಥ ಒಂದು ಕಾಯಕವನ್ನ ನಾವು ಪೌಷ್ಟಿಕ ಕೈತೋಟ ಅಂತ ಹೇಳಿ ನಾವು ಕರಿತೇವೆ. ಸೊ ಇದನ್ನ ಮಾಡ್ತಕ್ಕಂಥದ್ದು ಬಹಳ ಸುಲಭವಾದಂತಹ ಒಂದು ಕಾಯಕ. ಮನೆಯ ಸುತ್ತಮುತ್ತ ಇರತಕ್ಕಂಥ ಒಂದು ಜಾಗಗಳಲ್ಲಿ ಜಾಗ ಇದ್ರೆ ನಾವು 100 ಸ್ಕ್ವೇರ್ ಮೀಟರ್ ಅಲ್ಲಿ ಮಾಡಬಹುದು, 200 ಸ್ಕ್ವೇರ್ ಮೀಟರ್ ಅಲ್ಲಿ ಮಾಡಬಹುದು. ಜಾಗ ಇಲ್ಲ ಅಂತ ಹೇಳಿದ್ರೆ ನಾವು ಕುಂಡಗಳಲ್ಲಿ ಮತ್ತೆ ನಮ್ಮ ಮನೆಯಲ್ಲಿ ದೊರೆತಕ್ಕಂಥ ವೇಸ್ಟ್ ಏನು ಬಕೆಟ್ಗಳಿದ್ದಾವೆ ಅದರಲ್ಲಿ ಸಹ ನಾವು ನಮಗೆ ಬೇಕಾಗಿರ್ತಕ್ಕಂಥ ನಮ್ಮ ಇಚ್ಛೆಗೆ ಅನುಸಾರವಾಗಿರ್ತಕ್ಕಂಥ ತರಕಾರಿಗಳನ್ನ ಸಾವಯವ ರೂಪದಲ್ಲಿ ಬೆಳ್ಕೊಂಡು ತಿಂತಕ್ಕಂಥದ್ದನ್ನ ರೂಢಿ ಮಾಡ್ಕೋಬೇಕು. ಸೊ ಇದರಿಂದ ಅನುಕೂಲ ಏನಪ್ಪಾ ಅಂತ ಹೇಳಿದ್ರೆ, ನಾವು ವಾರಕ್ಕೊಂದು ಅಥವಾ ದಿನಕ್ಕೊಂದು ತರಕಾರಿಯನ್ನ ನಾವು ನಮ್ಮ ಆಹಾರದಲ್ಲಿ

ಪಾಪ್ಯರ್.